ಕೆಲವು ಸಲ ಏನಾಗ್ತದೆ, ಇದು ನೆಂದು ನೆಂದು ಸ್ವಲ್ಪ ನಾವು ಹೊರಗಡೆ ಕೆಲಸ ಮಾಡಲೇಬೇಕು. ಅದು ಮಾಡುವಾಗ ಈ ಕೂದಲಿನಿಂದಾಗಿ ಅದು ಎಲ್ಲ ಹೇಳ್ಕೊಳ್ತದೆ. ನೆನೆಯುವುದು ಒಂದಾದ್ರೆ ಅರ್ಥ ಆಗ್ಲಿಲ್ಲ. ಅಲ್ಲ, ನೆನೆಯುವುದು ಒಂದಾದ್ರೆ ಈ ಮಾಸ್ಕ್ ಹಾಕ್ತಿವಲ್ಲ, ಅದರಿಂದಾಗಿಯೂ ಕೂಡ ಹಾಗಾಗ್ತದೆ. ಯಾಕಂದ್ರೆ ಈ ಉಸಿರಾಟದ ಜೊತೆ ಜೊತೆಗೆ ಬಿಸಿ ಬಿಸಿ ಗಾಳಿ ಬರ್ತದಲ್ಲ, ಅದು ಕೂಡ ಒಳಗೆ ಒಳಗೆ ಸೇರ್ಕೊಂಡ್ರೆ ಗಂಟ್ಲು ಕಟ್ಟಿದಾಗ ಆಗ್ತದೆ ಕೆಲವೊಂದು. ಅದರ ಜೊತೆಗೆ ಕೂದಲಿನಿಂದ ಯಾಕೆ ಹೇಳಿದೆ ಅಂತ ಅಲ್ಲ, ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಹೊರಗಡೆ ಹೋಗಿ ಕೂದಲು ತೆಗೆಸ್ಲಿಕ್ಕೆ ನಿಮಗೆ ಆಗುದಿಲ್ಲ, ಮನಸ್ಸಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಕೊರೋನಾದಿಂದಾಗಿ ಆದಂತ ಕೆಲವು ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಒಂದು ಏನಂತ ಹೇಳಿದ್ರೆ, ಈಗ ತುಂಬಾ ಜನರಿಗೆ ಈಗ ಮನೆಯಲ್ಲೇ ಕೂತು ಹಾಗೆ ಹೀಗೆ ಆಗಿದೆ ಹೇಳ್ತಾರೆ. ಅದರ ಎಲ್ಲರದಕ್ಕೂ ಕೂಡ ಈ ಕೊರೋನಾದ ಒಂದು ಕಾರಣ. ಅನ್ಲಾಕ್ ಆದ್ರೂ ಕೂಡ ಕೆಲವು ವಿಷಯಗಳಿಗೆ ನಾವು ಧೈರ್ಯ ಮಾಡ್ಲಿಕ್ಕೆ ಸ್ವಲ್ಪ ಇನ್ನೂ ಸಮಯ ಬೇಕು ಅನಿಸ್ತದೆ. ಯಾಕಂದ್ರೆ ಈಗ 2 ಗಜ ದೂರ ಅಂತ ಹೇಳಿದಿವಲ್ಲ, 2 ಮೀಟರ್ ದೂರದಿಂದ ಕತ್ತರಿ ಹಿಡ್ಕೊಂಡು ಕತ್ತರಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಹಾಗಾಗಿ ಇದು ಕೂಡ ಒಂದು ಸಮಸ್ಯೆ ಅಂತ. ಆದ್ರೂ ಕೂಡ ರತ್ನಕ್ಕ, ಮೊನ್ನೆ ಯಾರೋ ಒಬ್ರು ಒಂದು ಜೋಕ್ ಹೇಳ್ತಾ ಇದ್ರಿ. ಮೊದ್ಲೇ ಜೋಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಗಾಡದಿದ್ರೆ, ಯಾಕೆ ಅಂದ್ರೆ ಆನ್ಲೈನ್ ಅಲ್ಲಿ ಮೇಷ್ಟ್ರು ಕ್ಲಾಸ್ ಮಾಡ್ತಿದ್ರಂತೆ ಕಿವಿಯ ಉಪಯೋಗಗಳು ಅಂತ ಪಾಠ. ಒಬ್ಬ ಹುಡುಗ ಅಂತ ಪ್ರಶ್ನೆ ಕೇಳಿದ್ರು, ಹೇಳಪ್ಪ ಕಿವಿಯ ಉಪಯೋಗಗಳು ಏನೇನು ಅಂತ, ಕಿವಿ ನಮಗೆ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಹುಡುಗ ಹೇಳಿದಂತೆ, ಮಾಸ್ಕ್ ಹಾಕೊಳ್ಳಿಕ್ಕೆ. ಅವಾಗ ಮೇಷ್ಟ್ರಿಗೆ ಖುಷಿ ಆಯ್ತು, ಯಾಕಂದ್ರೆ ಹಳೆಯ ಕಾಲದಲ್ಲಿ ಎಲ್ಲ ಕಿವಿ ಕೇಳಲಿಕ್ಕೆ ಮಾತ್ರ ಅಂತ ಉಪಯೋಗ ಇತ್ತು, ಕನ್ನಡಕ್ಕೆ ಇಟ್ಕೊಳ್ಳಿಕ್ಕೆ ಅಂತ ಇರಬಹುದು. ಈಗಿನ ಪ್ರಚಲಿತ ವಿದ್ಯಮಾನವನ್ನು ನೋಡಿದ್ರೆ ಮಾಸ್ಕ್ ಹಾಕಿಕೊಳ್ಳುವುದಕ್ಕೂ ಕೂಡ ಕಿವಿ ಬೇಕು ಅಂತ. ಹೌದು, ಅಂದ್ರೆ ಪ್ರಚಲಿತ ವಿದ್ಯಮಾನವನ್ನು ತಿಳ್ಕೊಂಡಿದ್ದಾನೆ ಹುಡುಗ, ಹುಷಾರಿದ್ದಾನೆ ಅಂತ. ಅದು ಸರಿಯೇ, ಮಾಸ್ಕ್ ಹಾಕಿದ್ರು ಕೂಡ ಈ ಕಿವಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾಸ್ಕ್ ಹಾಕುವುದರಿಂದಾಗಿ ಕೆಲವು ಸಲ ಭಯಂಕರ ನೋವಾಗುವಂತ ಅದು ತುಂಬಾ ಟೈಟ್ ಆಗಿಬಿಟ್ರೆ ಏನಾಗ್ತದೆ ಅಂದ್ರೆ, ಈ ಕಿವಿಯ ಹಿಂದ್ಗಡೆ ಒಂದು ನರಗಳಿರ್ತಾವಲ್ಲ, ಅದನ್ನು ಒತ್ತಿದ ಹಾಗೆ ಆಗ್ತದೆ. ಅದರಿಂದ ಕೆಲವು ಜನರಿಗೆ ತಲೆನೋವು ಬಂದಿದ್ದು ಕೂಡ ಇದೆ. ಮತ್ತೆ ಇನ್ನೊಂದು ಸುರೇಶ್ ಅಣ್ಣ, ಈಗ ನಾವು ವೇಗವಾಗಿ ನಡೀತಾ ಹೋಗುವಾಗ ಮಾಸ್ಕ್ ಹಾಕಿದ್ರೆ ಅದು ಉಸಿರು ಕಟ್ಟಿದ ಹಾಗೆ ಆಗ್ತದೆ. ಅದು ಉಂಟು, ಎಂತದೊಂದು ಮೆಷಿನ್ ಉಂಟಲ್ಲ ಕೈಗೆ ಹಾಕಿ ಅದರದ್ದು ನೋಡ್ತಾರೆ, ಆಕ್ಸಿಮೀಟರ್. ನಾನು ಮೊನ್ನೆ ಒಂದು ಸಲ ನೋಡಿದಪ್ಪ, ನಮ್ಮ ಒಬ್ರು ಫ್ರೆಂಡ್ ಡಾಕ್ಟರ್ ಇದ್ರು, ಅವರಲ್ಲಿಗೆ ಹೋದಾಗ ಅದು ಒಂದು ನೋಡುವ ಅಂತ ತೋರಿತು ಎಷ್ಟು ನಮ್ಮದು ಉಂಟು ಅಂತೇಳಿ. ಅದು 92, 93, 94 ಮೇಲೆ ಎಲ್ಲ ಇರಬೇಕು ಹೇಳಿದ್ರು. ನಾನು ನೋಡಿದ್ರೆ ನಂದು ನೋಡುವಾಗ 85. ನಾನು ಹೇಳಿದೆ ಇದು ಉಸಿರೇನು ಕಟ್ಟುವುದಿಲ್ಲ ನನಗೆ, 85 ಯಾಕೆ. ಆಗ ಡಾಕ್ಟರ್ ಹೇಳಿದ್ರೆ ಅದು ಮೊದಲು ಮುಖದಲ್ಲಿರುವ ಮಾಸ್ಕ್ ಆ ಕಡೆ ತೆಗೆದು ಆಮೇಲೆ ನೋಡಿ. ಮಾಸ್ಕ್ ಹಾಕಿದ್ರೆ ಅದು ಪೂರ್ತಿ ಅದು ಉಸಿರು ಕಟ್ಟು ಹಾಗೆ ಆಗ್ತದಲ್ಲ ಸ್ವಲ್ಪ ಮಟ್ಟಿಗೆ, ಅದಕ್ಕಾಗಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ತೋರ್ತದೆ. ನೀವು ಮಾಸ್ಕ್ ತೆಗೆದು ನೋಡಿದ್ರೆ ಕರೆಕ್ಟ್. ಹೌದು, ಅದು ತೆಗೆದು ನಾನು ಮತ್ತೆ 2 ನಿಮಿಷ ಕಳೆದು ನೋಡಿದೆ, 96 ಬಂತದು. ಅಂದ್ರೆ ಸಾಮಾನ್ಯವಾಗಿ ಒಬ್ಬೊಬ್ಬರೇ ಇರುವಂತಹ ಸಂದರ್ಭದಲ್ಲಿ ಮಾಸ್ಕ್ ಸ್ವಲ್ಪ ದೂರ ಇಟ್ಟರು ತೊಂದ್ರೆ ಇಲ್ಲ, ಆದ್ರೆ ಹೆಚ್ಚು ಜನ ಸೇರುವಲ್ಲಿ ಈಗೆಲ್ಲ ಈಗ 4ನೇ ಒಂದು ಅನ್ಲಾಕ್ ಆಗ್ತಾ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗುವಂತಹದ್ದು, ಸಿನಿಮಾ ಥಿಯೇಟರ್ಗಳಿಗೆ ಹೋಗುವಂತಹದ್ದು, ಅಥವಾ ಮದುವೆ ಸಮಾರಂಭಗಳಿಗೆ ಹೋಗುವಂತಹದ್ದು, ತುಂಬಾ ಜನ ಸೇರುವಲ್ಲಿ ಹತ್ತಿರ ಹತ್ತಿರ ಜನರಿರ್ತಾರೆ, ಆವಾಗ ರೋಗಗಳು ಹರಡುವುದು ಸಾಧ್ಯತೆ ಜಾಸ್ತಿ ಅಂತ ಹೇಳಿ ಆವಾಗಲೂ ಕೂಡ ಮಾಸ್ಕ್ ಅನ್ನು ಹಾಕೊಳ್ಬೇಕು. ಯಾಕಂದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ಬೇಕು, ಸರ್ಕಾರ ಮಾಡ್ತದೆ ಅಥವಾ ಇನ್ಯಾರೋ ಒಂದು ಇಲಾಖೆಯವರು ಮಾಡ್ತಾರೆ ಅಂತ ಯೋಚನೆ ಮಾಡುವುದಲ್ಲ ಅಂತ. ಶಾಮಣ್ಣ ಹೇಳಿದ ಹಾಗೆ ಅದು ನಮ್ಮ ರಕ್ಷಣೆಗೂ, ಸ್ವರಕ್ಷಣೆಗೂ ಹೌದು, ಇತರರ ರಕ್ಷಣೆಗೂ ಹೌದು. ಈಗ ಬಸ್ ಅಲ್ಲೂ ನೋಡ್ತೇವೆ ಶಾಮಣ್ಣ, ನಾವು ಎಷ್ಟು ಜನ ಮೊದಲಿನ ಹಾಗೆ ಹೋಗ್ತಾ ಇದ್ದಾರೆ, ಆದ್ರೂ ಕೂಡ ಕೆಲವರು ಮಾಸ್ಕ್ ಧರಿಸದೆ ಹೋಗ್ತಾರೆ. ಇದು ಅವರವರಿಗೂ ಇನ್ನೊಬ್ರಿಗೆ ಎಲ್ರಿಗೂ ತೊಂದರೆ ಮಾತ್ರ. ಹೌದು, ಜೊತೆಗೆ ನಾವು ಮಾಸ್ಕ್ ಹಾಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಕೂಡ ಯಾರು ಮಾಸ್ಕ್ ಹಾಕೊಳ್ಳುವುದಿಲ್ಲವೋ ಅವರಿಗೂ ಕೂಡ ನಾವು ಹೇಳುವ ಹಾಗೆ ಆಗ್ಬೇಕು. ಹೌದು, ಯಾಕಂದ್ರೆ ಅದು ಅವರಿಗೆ ತೊಂದರೆ ಅಂತ ಅಲ್ಲ, ಇನ್ನೊಬ್ಬರಿಗೂ ಕೂಡ ತೊಂದರೆ ಆಗ್ತದೆ ಅಂತ. ಆದ್ರೆ ತುಂಬಾ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಒಂದು ದೊಡ್ಡ ಜಗಳ ಆಗ್ತಾ ಇತ್ತು, ಯಾರೋ ಒಬ್ರು ಮಾಸ್ಕ್ ಹಾಕಲಿಲ್ಲ. ಮಾಸ್ಕ್ ಹಾಕು ಹೇಳಿದ ಕೂಡಲೇ ನಾನು ಏನಾದ್ರೂ ಮಾಡ್ತೇನೆ ನಿನಗೇನು ಅಂತ ಹೇಳಿ ಜಗಳ ಶುರುವಾಯ್ತು. ಅಲ್ಲಿ ಪ್ರಶ್ನೆ ಏನಂದ್ರೆ, ನಾನು ಏನಾದ್ರೂ ಮಾಡಿದ್ ನನಗೆ ತೊಂದರೆ ಆದ್ರೆ ತೊಂದರೆ ಇಲ್ಲ, ನನ್ನ ಜವಾಬ್ದಾರಿ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು. ಆದ್ರಿಂದ ಎಲ್ಲರೂ ಕೂಡ ಅವರವರ ಜವಾಬ್ದಾರಿ ಹೊತ್ತುಕೊಳ್ಬೇಕಲ್ಲ. ಮನುಷ್ಯ ಸಮಾಜ ಜೀವಿ ಅಂತ ಹೇಳುದು ಅದಕ್ಕೆ, ನಾನು ಒಬ್ಬ ಸಮಾಜ ಆಗುದಿಲ್ಲ, ಎಲ್ಲರೂ ಸೇರಿದಾಗ ಸಮಾಜ ಆಗ್ತದೆ ಅಂತ. ಮತ್ತೀಗ ಈ ಅನ್ಲಾಕ್ ನಾಲ್ಕು ಅಂತ ಉಂಟಲ್ಲ, ಈಗ ಜನರಿಗೂ ಕೂಡ ತುಂಬ ಮಟ್ಟಿಗೆ ಮನೆಯಲ್ಲೇ ಕೂತು ಸ್ವಲ್ಪ ಇನ್ನೊಂದು ಹೊರಗೆ ಹೋಗುವ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಮನುಷ್ಯನಿಗೆ ಬರೀ ಏನು ಮನೆಯಲ್ಲೇ ಕೂತು ಬರೀ ಊಟ ಮಾಡಿ ಈಗ ಏನೋ ಒಂದು ಟಿವಿ ನೋಡಿ ಅಲ್ಲೇ ಇದ್ದು ಇದ್ದು ಸಾಕಾಗಿ ಹೋಗಿದೆ. ತುಂಬ ಜನ ಹೊರಗೆ ಬರ್ತಾರೆ, ಹೊರಗೆ ಬಂದು ಇಡೀ ಅಡ್ಡಾಡ್ತಾ ಇದ್ದಾರೆ. ಈಗ ಮೊದಲು ಆಗದ್ದನ್ನು ಈಗ ಸಿನಿಮಾ ನೋಡೋದಾಗಿರ್ಬೋದು, ಆ ಸಂದರ್ಭದಲ್ಲಿ ಇದೆಲ್ಲ ಸ್ವಲ್ಪ ಗಮನದಲ್ಲಿ ಇರಬೇಕು. ವಿಶೇಷವಾಗಿ ಈ ಪ್ರವಾಸಿ ತಾಣಗಳು ಅಂತ ಇದೆಯಲ್ಲ, ದೊಡ್ಡ ದೊಡ್ಡ ಇದು ಜೋಗ್ ಫಾಲ್ಸ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಹಿಲ್ಗಳು ಆಗ್ಬೋದು, ಬೆಟ್ಟ ಗುಡ್ಡಗಳು, ಅವುಗಳನ್ನು ನೋಡೋದಕ್ಕೆ ಹೋಗ ಚಾರಣಿಗರು ಅಂತ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲ ಜಾಸ್ತಿ ಹತ್ತಿರ ಹತ್ತಿರ ಬರುವಂತ ಒಂದು ಸಾಧ್ಯತೆ ಇರ್ತದೆ, ಯಾವಾಗ್ಲೂ ಕೂಡ ಜಾಸ್ತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಅದು ಮತ್ತೆ ಈ ಶನಿವಾರ ಆದಿತ್ಯವಾರಗಳಲ್ಲಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಅಂತೆ. ಹೌದೌದು, ಮೊನ್ನೆ ಜೋಗಿಗೆ ಹೋಗುವ ಬಸ್ ಅಲ್ಲಿ ಜಾಗವೇ ಇಲ್ಲ ಅಂತ ಹೇಳ್ತಾ ಇದ್ದ. ಹಾಗೆ ಈಗ ಮನರಂಜನೆ ಬೇಕಪ್ಪ, ಇಲ್ಲದಿದ್ರೆ ಮನುಷ್ಯ ಬದುಕುದು ಹೇಗೆ ಅಂತ ಆಗ್ತದೆ. ಈಗ ಅದಕ್ಕಾಗಿ ಇಡೀ ಪ್ರಪಂಚದಲ್ಲೇ ಅದು ಬೇಕು ಅಂತ ಎಲ್ಲ ಈಗ ಆಟ ಇದೆಲ್ಲ ಶುರು ಮಾಡಿದ್ದಾರೆ. ಯುರೋ ಕಪ್ ಫುಟ್ಬಾಲ್ ಅಂತ ಆಯ್ತು, ಬ್ರೆಜಿಲ್ ಇದು ಎಂತದ್ದು ಕೋಪಾ ಅಮೇರಿಕ ಕಪ್ ಅಂತ ಫುಟ್ಬಾಲ್, ಅದು ಹೋದ ವರ್ಷವೇ ಆಗ್ಬೇಕಿತ್ತು. ಅದು ಎಲ್ಲ ಕಪ್ಗಳು ಆಯ್ತು, ವಿಂಬಲ್ಡನ್ ಅದು ಇದು ಟೆನ್ನಿಸ್ ಎಲ್ಲ ಆಗ್ತಾ ಉಂಟು. ಆದ್ರೆ ಜೊತೆಗೆ ಈಗೊಂದು ವಿಶೇಷ ಎಂತ, 4 ವರ್ಷಕ್ಕೆ ಬರುವಂತಹ ಕ್ರೀಡಾ ಹಬ್ಬ ಇದು. ಈ ವರ್ಷ ಜಪಾನಿನ ಟೋಕಿಯೋದಲ್ಲಿ ನಡೀತಾ ಇರುವಂತಹ ಹಬ್ಬ. ಆದ್ರೆ ಈ ಸತಿ ವಿಶೇಷ ಏನು ಅಂತಂದ್ರೆ, ಯಾವುದೇ ಪ್ರೇಕ್ಷಕರು ಇಲ್ಲದೆ ನಡೆಯುವಂತಹ ಕ್ರೀಡಾ ಹಬ್ಬ ಇದು. ಅಂದ್ರೆ ಪ್ರೇಕ್ಷಕರು ಟಿವಿಯಲ್ಲೆಲ್ಲ ನೋಡ್ಕೋಬಹುದು, ನೇರವಾಗಿ ಆ ಸಭಾಂಗಣದಲ್ಲಿ ನೋಡುವ ಹಾಗಿಲ್ಲ ಅಂತ. ಹೌದು, ಮತ್ತೆ ವಿದೇಶಿಯರನ್ನು ಯಾರನ್ನೂ ಕೂಡ ನಾವು ಬಿಡುವುದಿಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ ಟೋಕಿಯೋದವರು. ಅವರು ಮುಂಜಾಗ್ರತೆಯನ್ನ ಅನುಸರಿಸಬೇಕು ಅಂತ. ಹೌದು, ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಇಂತಹ ಒಂದು ಕ್ರೀಡಾಕೂಟಕ್ಕೆ ಲಕ್ಷಾಂತರ ಜನ ವಿದೇಶದವರೇ ಬರುವವರು. ಹೌದೌದು, ಕ್ರೀಡಾಕೂಟ ಒಂದು ರೀತಿಯಲ್ಲಿ ದೊಡ್ಡದಾಗಿ ಸಂಭ್ರಮವಾಗಿ ಒಂದು ಆಚರಣೆ ಆಗುವುದು ಅಂತ ಹೇಳಿದ್ರೆ ಇಂದ್ರಿಂದಲೇ. ಆದ್ರೆ ಕ್ರೀಡಾಕೂಟ ಆಗಬೇಕು, ಆದ್ರೆ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು ಅನ್ನುವಂತ ಒಂದು. ರತ್ನಕ, ಈಗ ಒಲಿಂಪಿಕ್ ಅಂದ ತಕ್ಷಣ ಅದರಲ್ಲಿ ಒಂದು 5 ಚಕ್ರಗಳು ಇರುವುದನ್ನು ನೋಡಿ ಗಮನಿಸಿರ್ಬೇಕು. ಹೌದು, ಏನ್ ಹೇಳ್ತದೆ ಹೇಳು, ಇದು ಕ್ವಿಜ್ ಪ್ರಶ್ನೆ ಅಂತ. ಹೌದು, ಈಗ ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲ, 5 ಖಂಡಗಳು ಅಂತ ನಾವು ಹೇಳ್ತೀವಲ್ಲ, ಏಷ್ಯಾ ಮತ್ತೆ ಆಫ್ರಿಕಾ, ಉತ್ತರ ಅಮೆರಿಕಾ, ಅಮೆರಿಕಾ, ಆಫ್ರಿಕಾ ಅಂತ ಎಲ್ಲ, ಆಸ್ಟ್ರೇಲಿಯಾ, ಈ ಖಂಡಗಳನ್ನ ಪ್ರತಿನಿಧಿಸ್ತದೆ ಅಂತೆ. ಈ 5 ಖಂಡಗಳು ಅಂದ್ರೆ ಬೇರೆ ಬೇರೆ ದೇಶಗಳು ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇವೆ ಎನ್ನುವುದನ್ನು ಸೂಚಿಸ್ತವೆ ಅಂತ. ಈಗ ಶಾಮಣ್ಣ, ನೀವು ಏನೇ ಹೇಳಿ, ನೇರವಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಖುಷಿಯನ್ನು ಮನೋರಂಜನೆಯನ್ನು ಪಡೆದ ಹಾಗೆ ಆನ್ಲೈನ್ ಇರ್ಬೋದು ಅಥವಾ ಟಿವಿಯಲ್ಲಿ ಇರ್ಬೋದು, ಆ ಖುಷಿ ನಮಗಂತೂ ಖಂಡಿತ ಸಿಗುವುದಿಲ್ಲ. ಆದ್ರೆ ಮುನ್ನೆಚ್ಚರಿಕೆ ಜಾಗ್ರತೆ ಬೇಕು, ಅದು ಹೌದು. ಯಾಕಂದ್ರೆ ಖುಷಿ ಸಿಗುವುದಿಲ್ಲ ಸರಿ, ಆದರೆ ಈಗಿನ ಪರಿಸ್ಥಿತಿಯೇ ಹಾಗೆ. ಹೌದು, ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡಲೇಬೇಕು, ಆನ್ಲೈನ್ ಕ್ಲಾಸ್ ಮಕ್ಕಳು ಕಲೀಲೇಬೇಕು. ಯಾಕಂತ ಹೇಳಿದರೆ, ಇಲ್ಲ ಮುಂದೂಡ್ತೇನೆ ಹೇಳಿದರೆ ಈಗ 1 ವರ್ಷ ಆಯಿತು, ಮಕ್ಕಳಿಗೆಲ್ಲ 1 ವರ್ಷ ಹೋಗ್ತಿತ್ತಲ್ಲ. ಹೌದು, ಜೀವಮಾನದಲ್ಲಿ 1 ವರ್ಷಕ್ಕೆ ಮೈನಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲವೂ 1 ವರ್ಷ ಮುಂದೂಡುದು. ಆ 1 ವರ್ಷಕ್ಕೆ ಸೀಮಿತವೋ ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಪೂರ್ತಿಯಾಗಿ ಈ ಕೊರೋನಾ ಅನ್ನುವ ಕಾಯಿಲೆ ಹೋಗಲಿಲ್ಲ. ಹೌದು, ಮತ್ತೆ 3ನೇ ಅಲೆ ಬಂದರೂ ಬರಬಹುದು ಅಂತ ಒಂದು ಭೀತಿ ಇದೆ. ಇದೆ, ಯಾಕಂದ್ರೆ ಕೆಲವು ಸಲ ಕೆಲವು ಕಡೆ ಜಾಸ್ತಿ ಆಗ್ತದೆ, ಕೆಲವು ಕಡೆ ಇನ್ನೂ ಕಡಿಮೆ ಆಗ್ತದೆ, ಅಲ್ಲೆಲ್ಲೋ ಬಂದಿದೆ, ಇದೆಲ್ಲ ಸುದ್ದಿ ಕೇಳ್ತಾ ಇರ್ತೇವೆ. ಆದ್ರಿಂದ ಆವಾಗ ಎಷ್ಟು ನಮಗೆ ಲಭ್ಯ ಉಂಟೋ ನಮ್ಮಲ್ಲಿರುವಂತಹ ಎಲ್ಲ ಅವಕಾಶಗಳನ್ನು ಉಪಯೋಗಿಸಬೇಕು. ಕಾಲು ಚಾಚು. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಈಗ ಸುರೇಶ್ ಅಣ್ಣ, ತಂದೆ ತಾಯಿಗಳ ಜವಾಬ್ದಾರಿ ಕೂಡ ಇದೆ ಈ ಆನ್ಲೈನ್ ಕ್ಲಾಸ್ ಅಂತ ಹೇಳುವಾಗ. ತಂದೆ ತಾಯಿಗಳು ಅಥವಾ ಮನೆಯ ಪೋಷಕರು ಯಾರೇ ಇರ್ಬೋದು, ಅವರ ಸಹಾಯ ಕೂಡ ಮಕ್ಕಳಿಗೆ ಬೇಕಾಗ್ತದೆ. ಹೌದು, ಜವಾಬ್ದಾರಿ ಜಾಸ್ತಿ ಆಗ್ತದೆ ತಂದೆ ತಾಯಿಗಳದ್ದು. ಒಂದು ರೀತಿಯಲ್ಲಿ ಇಂತಹ ಲಾಕ್ಡೌನ್ ಆಗ್ಬೋದು ಅಥವಾ ಈಗ ಪಾಠಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಬೇರೆ ಬೇರೆ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದಕ್ಕೆ ರೂಢಿಸಿಕೊಳ್ಳುವುದಕ್ಕೆ ಇದೊಂದು ಕಾಲಾವಕಾಶ ಆಗ್ತದೆ ಅಂತ ಹೇಳಿ. ಮೊದಲೆಲ್ಲ ಈ ಕವಿಗೋಷ್ಠಿಯೋ ಅಥವಾ ಕಥಾಗೋಷ್ಠಿಗಳು ಇಂತಹ ಗೋಷ್ಠಿಗಳು ವೇದಿಕೆಯಲ್ಲಿ ನಡೀತಾ ಇದ್ವು, ಆದ್ರೆ ಈಗೆಲ್ಲವೂ ಕೂಡ ಮೊಬೈಲ್ ಮೂಲಕ ಆನ್ಲೈನ್ನ ಮೂಲಕ ನಡೀತದೆ ಅಂತ. ತುಂಬಾ ಪ್ರತಿಭೆಗಳು ಇಂತಹ ಒಂದು ವೇದಿಕೆಯನ್ನ ಸಾಕಷ್ಟು ಬಳಸ್ಕೊಂಡಿದ್ದನ್ನ ನೋಡ್ತೀವಿ ನಾವು. ಅಷ್ಟು ಮಾತ್ರ ಅಲ್ಲ, ಕೃಷಿಯಲ್ಲಿ ಕೂಡ ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ರತ್ನಕ್ಕ ಹೇಳುದು ಕೇಳುವಾಗ ನನಗೆ ಅನಿಸ್ತು, ಈ ಕೃಷಿ ಅಂದಾಗ ಮೊನ್ನೆ ಯಾರನ್ನು ಮಾತನಾಡಿಸ್ತಾ ಇದ್ದೆ, ಬಹಳ ಹಿಂದಿನಿಂದಲೂ ಕೂಡ ನಾವು ಬಳಕೆ ಮಾಡಿಕೊಂಡು ಬಂದಿರುವಂತಹದ್ದು ಬಾಳೆಕಾಯಿಯ ಹುಡಿ ಅಂತ, ಬಾಕಾ ಹೂ ಅಂತ ಹೇಳ್ತಾರೆ. ಅದು ಈಗ ಬಹಳಷ್ಟು ಪ್ರದೇಶಗಳಲ್ಲಿ, ಈಗ ಕರಾವಳಿ ಆಗ್ಬೋದು, ಉತ್ತರ ಕನ್ನಡ ಆಗ್ಬೋದು, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬಾಳೆಕಾಯಿಯನ್ನು ಬೇಡಿಕೆ ಕಡಿಮೆ ಇರ್ತದೆ, ಅದು ಸರಿಯಾಗಿ ಹಣ್ಣಾಗುವುದಿಲ್ಲ ಅಥವಾ ಬೇಡಿಕೆ ಕಡಿಮೆ ಇರ್ತದೆ, ಬೆಲೆಯೂ ಕೂಡ ಕಡಿಮೆ ಸಿಗ್ತದೆ. ಅದರ ಬದಲಿಗೆ ಹಣ್ಣು ಮಾಡುವ ಬದಲಿಗೆ ಬಾಳೆಕಾಯಿಯ ಸಿಪ್ಪೆ ತೆಗೆದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಅದನ್ನು ದೋಸೆಗೆ ಬಳಸ್ಬೋದು, ಇಡ್ಲಿಗೆ ಬಳಸ್ಬೋದು, ಚಕ್ಲಿ ಮಾಡ್ಬೋದು, ಖಾರದ ಕಡ್ಡಿ ಮಾಡ್ಬೋದು, ಸಿಹಿ ತಿಂಡಿ ಮಾಡ್ಬೋದು. ತುಂಬ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದವರು ಕೂಡ ಸಾಕಷ್ಟು ಜನ ಇದ್ದಾರೆ ಇವಾಗ. ಅಂದ್ರೆ ಬಾಳೆ ಹಣ್ಣಿದ್ದಲ್ಲ, ಇದು ಹಣ್ಣಿದ್ದಲ್ಲ, ಕಾಯಿಯನ್ನ ಕುಡಿ ಮಾಡಿ ಇಟ್ಕೊಳ್ಳೋದು. ಅಲ್ಲ ಸುರೇಶಣ್ಣ, ಈಗ ಶಾಮಣ್ಣ ಹೇಳಿದ್ದು ಒಳ್ಳೇದಾಯ್ತು ನನಗೆ. ಯಾಕೆಂದ್ರೆ ಈಗ ನಮ್ಮ ಸಂಘದ ಕಾರ್ಯಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಮುಂದೆ ಚಟುವಟಿಕೆಗಳು ನಾವು ಆರಂಭ ಮಾಡಿದಾಗ ಈಗ ಶಾಮಣ್ಣ ಹೇಳಿದ್ದನ್ನೇ ನಾವು ಮಾಡ್ತೇವೆ ನಮ್ಮ ಸಂಘದಲ್ಲಿ. ಪರಿಸ್ಥಿತಿಯನ್ನ ನೋಡಿಕೊಂಡು ಹೊಸ ಹೊಸ ಅನ್ವೇಷಣೆಗಳು ಹೀಗೆ ಹುಟ್ಟಿಕೊಳ್ತವೆ ಅಂತ. ಅದು ಸರಿ. ಯಾಕಂತ ಹೇಳಿದ್ರೆ ಈ ಬಾಳೆಕಾಯಿಯನ್ನ ನಾವು ಕೆಲವುದಕ್ಕೆಲ್ಲ ಪದಾರ್ಥಕ್ಕೂ ಉಪಯೋಗಿಸ್ತೇವೆ, ಈ ಹುಡಿಯನ್ನ ಯಾಕೆ ಉಪಯೋಗಿಸಬಾರದು? ಹೌದು, ಆಮೇಲೆ ಎಷ್ಟೋ ಜನರಿಗೆ ಆ ಗೋಧಿಯನ್ನ ತಿಂದ್ರೆ ಆಗುದಿಲ್ಲ, ರಾಗಿಯನ್ನ ತಿಂದ್ರೆ ಆಗುದಿಲ್ಲ ಅಂತ ಬೇರೆ ಬೇರೆ ಅಲರ್ಜಿ ಅಂತ ಹೇಳ್ತಾರಲ್ಲ, ಅಂತವರಿಗೆಲ್ಲ ಈ ಬಾಳೆಕಾಯಿ ಹುಡಿಯನ್ನ ಬಹಳ ಸುಲಭದಲ್ಲಿ ಉಪಯೋಗಿಸಬಹುದು ಅಂತ, ಯಾವ ಸಮಸ್ಯೆ ಇಲ್ಲದೆ. ಅಂದ್ರೆ ಗೋಧಿಯ ಬದಲಿಗೆ ಇದನ್ನು ಉಪಯೋಗಿಸಬಹುದು ಅಂತ, ಅಂದ್ರೆ ಪೂರಕವಾಗಿ ಅದನ್ನು ಕೂಡ ಸೇರಿಸಲಿಕ್ಕೆ ಆಗ್ತದೆ, ಮತ್ತೆ ಉದ್ದಿನ ಬದಲಿಗೂ ಕೂಡ ಇದನ್ನು ಉಪಯೋಗಿಸಬಹುದಂತೆ. ಹಾಗಿದ್ರೆ ಇದನ್ನು ಒಂದು ಸಲ ಪ್ರಯೋಗ ಮಾಡಬೇಕಾಯ್ತು. ನಾವಂತೂ ಪ್ರಯೋಗ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಳೆಗಾಲ ಇಲ್ಲ ಇಲ್ಲ ಅಂತ ಹೇಳಿ ಈಗ ಮಳೆ ಜೋರು ಬರ್ತಾ ಇದೆ. ಮಳೆ ಜೋರು ಬರೋದ್ರಿಂದಾಗಿ ನಮಗೆ ಕೆಲವೆಲ್ಲ ತೊಂದರೆಗಳು ಆಗಿದ್ದಾವೆ, ಮತ್ತೆ ಮಳೆ ಬೇಕಲ್ಲ. ಕಾಡು ಪ್ರಾಣಿಗಳ ಹಾವಳಿ ಕಾಡು ಪ್ರಾಣಿಗಳ ಹಾವಳಿ ಉಂಟು, ಅದು ಮಳೆಗಾಲ ಬೇಸಿಗೆಗಾಲ ಅಂತ ಅಲ್ಲ. ಹೌದು, ಈಗ ಕಾಡು ಪ್ರಾಣಿಗಳ ಹಾವಳಿ ಅಂತ ಹೇಳುವಾಗ ಅವು ಯಾಕೆ ಬರ್ತವೆ? ನಮ್ಮ ನೆಂಟರ ಮನೆಯಲ್ಲಿ ಯಾವಾಗಲೂ ಆನೆಗಳದ್ದು ಒಂದು ಹಾವಳಿ ಇದ್ದದ್ದೇ, ಅದು ಮನೆಯ ಹತ್ತಿರದವರೆಗೆ ಬರ್ತದೆ. ಅಷ್ಟಾಗುವಾಗ ಇವರಿಗೆ ಜೀವ ಒಂದು ತರ ಮೇಲೆ ಬಂದಾಗ ಓಡಾಡುವುದೇ ಕಷ್ಟ ಕಷ್ಟ ಆಗ್ತದೆ. ಈಗ ಹಾಗೆ ಪ್ರಾಣಿಗಳೆಲ್ಲ ಏನಾಗ್ತವೆ, ಅವುಗಳು ಈಗ ಕಾಡಿನಿಂದ ಪೇಟೆಗೆ ಬರ್ತವೆ, ಯಾಕಂದ್ರೆ ಅವುಗಳಿಗೆ ಅಲ್ಲಿ ಏನು ಸಿಗುವುದಿಲ್ಲ, ಅವುಗಳ ಸಂತತಿ ನಾಶ ಆಗ್ತದೆ. ಈಗ ಈ ಸಮತೋಲನ ತಪ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಈ ಕಾಡು ಪ್ರಾಣಿಗಳು ಅವುಗಳು ಕಾಡಿನಲ್ಲೇ ಇರುವ ಹಾಗೆ ಮಾಡುವುದು ನಮ್ಮ ಕರ್ತವ್ಯ. ಹೌದು, ಯಾಕೆ ಅಂತಂದ್ರೆ ಈಗ ನಾಡಿದ್ದೇನು ಹುಲಿ ದಿವಸ ಅಂತೇನೋ ಬರ್ತದಂತೆ, ಇದೇ ತಿಂಗಳಲ್ಲಿ ಕೊನೆಗೆ. ಈ ಹುಲಿ ಎನ್ನುವುದು ಒಂದು ಸಾಂಕೇತಿಕ ಅಂತ, ಕಾಡು ಪ್ರಾಣಿಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಹುಲಿ ಇರಬೇಕು ಅಂದರೆ ಹುಲಿಯ ಆಹಾರವಾದಂತಹ ಜಿಂಕೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು. ಅವೆಲ್ಲವೂ ಸಸ್ಯಾಹಾರಿಗಳು, ಜಿಂಕೆ, ಕಡವೆ ಇಂಥವೆಲ್ಲ ಸಣ್ಣ ಸಣ್ಣ ಪ್ರಾಣಿಗಳು. ಈ ಸಸ್ಯಾಹಾರಿಗಳು ಇರಬೇಕು ಅಂದರೆ ಹುಲ್ಲುಗಾವಲು ಇರಬೇಕು, ಅಥವಾ ಹುಲ್ಲು ಅಂದರೆ ಹಸಿರು ಇರಬೇಕು. ಆ ಮೂಲಕ ಅಂದರೆ ಟೈಗರ್ ಹುಲಿಯ ಹೆಸರು ಹೇಳಿಕೊಂಡು ನಾವು ಹಸಿರನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹೌದು ಹೌದು, ಅದು ಒಂದು. ಮತ್ತೆ ಅಲ್ಲಿ ಹಿಂದೆ ಒಂದು ಸಲ ನಾನು ಒಂದು ಪತ್ರಿಕೆಯಲ್ಲಿ ಓದಿದ್ದೆ, ಇದರದ್ದೇ ಮುಂದುವರೆದ ಭಾಗ ಆಗಿ ಹುಲಿ ಇಲ್ಲ, ಹುಲಿ ಇಲ್ಲ ಅಂದ್ರೆ ಜಿಂಕೆಗಳು ಜಾಸ್ತಿ ಆಗುತ್ತೆ, ಜಿಂಕೆಗಳು ಜಾಸ್ತಿ ಆದ್ರೆ ಹೆಚ್ಚು ಹೆಚ್ಚು ಹುಲ್ಲನ್ನು ತಿಂತವೆ, ಹೆಚ್ಚು ಹೆಚ್ಚು ಹುಲ್ಲನ್ನು ತಿಂದ್ರೆ ಅಲ್ಲಿ ಹುಲ್ಲು ಬೆಳೆಯದೆ ಮಳೆ ಬರುವಾಗ ಅಲ್ಲಿಯ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ, ಕೊಚ್ಚಿಕೊಂಡು ಹೋಗಿ ನದಿಗೆ ಹೋಗಿ ಅದು ಎಲ್ಲೆಲ್ಲ ಹುಳಾಗಿ ಅದರಿಂದಾಗಿ ನೆರೆ ಬಂದಿದೆ ಕೆಲವು ಕಡೆ. ಅಂದ್ರೆ ಒಂದಕ್ಕೊಂದು ಎಷ್ಟು ಸಂಬಂಧ ಅಂತ. ಅಂದ್ರೆ ಈಗ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಒಂದು ರೀತಿಯ ಬ್ಯಾಲೆನ್ಸ್ ಅಥವಾ ಒಂದು ಸಮತೋಲನ ಇದ್ರೆ ಮಾತ್ರ ಇದು ನಡೀತದೆ. ಹೌದು ಹೌದು, ಈಗ ಪ್ರಕೃತಿಯಲ್ಲೆಲ್ಲ ಸಮತೋಲನ ಕಂಡು ಬಂದಿದೆ, ನನ್ನ ಹೊಟ್ಟೆಯಲ್ಲಿ ಸ್ವಲ್ಪ ಸಮತೋಲನ ಇಲ್ಲ. ಗೊತ್ತಾಯ್ತು, ನೀವು ಮಳೆ ಅಂತ ಹೇಗೂ ಹೇಳಿದ್ದೀರಿ, ಹಾಗಾಗಿ ಇವತ್ತು ಬಿಸಿ ಬಿಸಿ ಕಷಾಯವೇ ಮಾಡುವ, ಯಾಕೆಂದ್ರೆ ಶಾಮಣ್ಣನಿಗೂ ಗಂಟ್ಲು ಹಾಳಾಗಿದೆ, ಹಾಗಾಗಿ ಬಿಸಿ ಬಿಸಿ ಕಷಾಯ ತರ್ತೇನೆ ಈಗ. ಸರಿ, ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಅಲ್ಕಣವ, ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ನಳ ಸಂಪರ್ಕನೇನೋ ಕೊಟ್ರು, ನೀರು ಬಂತು, ಈಗ ಮೀಟರ್ ಹಾಕ್ತಿವಿ ಅಂತಾರೆ, ಇದು ಸರಿನಾ? ಖಂಡಿತ ಸರಿ. ಮೀಟರ್ ಹಾಕೋದು ಎಷ್ಟ್ ನೀರ್ ಬಳಕೆ ಆಗ್ತಾ ಇದೆ ಅಂತ ಮಾಪನ ಮಾಡಕ್ಕೆ, ಜೊತೆಗೆ ನಳದ ಪೈಪು ನಿರ್ವಹಣೆ, ಅದಕ್ಕೆ ಬರುವ ಕನಿಷ್ಠ ಖರ್ಚು, ಇದಕ್ಕೆಲ್ಲ ಬಳಕೆದಾರರ ಶುಲ್ಕಕ್ಕೆ ಮೀಟರ್ ಬೇಕೇ ಬೇಕು. ಜಲ್ ಜೀವನ್ ಯೋಜನೆಯಲ್ಲಿ ನಳದ ಸಂಪರ್ಕ ಪಡೆಯಿರಿ, ತಪ್ಪದೆ ಮೀಟರ್ ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9480985555. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಹಾಯ್, ಯಾಕೋ ಇಷ್ಟೊಂದು ವೀಕ್ ಆಗಿದ್ದೀಯಾ? ತುಂಬಾ ಟೆನ್ಷನ್ ಕಣೋ, ಡ್ರಿಂಕ್ಸ್ ಇಲ್ಲದೆ ಆಗೋದೇ ಇಲ್ಲ. ಡ್ರಿಂಕ್ಸ್ ಮಾತ್ರನಾ? ಅಲ್ಲ ಮತ್ತೇನಾದ್ರು? ಯಾರಿಗೂ ಹೇಳ್ಬೇಡ, ಗಾಂಜಾ ಅಫೀಮು ಮತ್ತೆ ಸ್ವಲ್ಪ ಮದ್ದು ಅಷ್ಟೇ. ಯಾಕೋ ಹೀಗ್ ಮಾಡ್ತೀಯಾ, ಹಾಳಾಗಿ ಹೋಗ್ತೀಯಾ. ಈ ಡ್ರಿಂಕ್ಸ್, ಮಾದಕ ವಸ್ತುಗಳು ನಿನ್ನ ಕರುಳು, ಶ್ವಾಸಕೋಶ, ಹೃದಯ ಎಲ್ಲವನ್ನು ಹಾಳು ಮಾಡ್ತವೆ. ಅಷ್ಟೇ ಅಲ್ಲ, ಮಾನಸಿಕ ಕಾಯಿಲೆನೂ ತರ್ತದೆ. ನಿನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರೋ? ಹೌದಾ, ಹಾಗಾದ್ರೆ ನಾನು ಏನ್ ಮಾಡ್ಲಿ? ನನ್ನ ಜೊತೆಗೆ ಬಾ, ಸರ್ಕಾರಿ ಆಸ್ಪತ್ರೆಗೆ ಹೋಗುವ, ನಿನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ. ಸರಿ, ಹಾಗಾದ್ರೆ ನಾನು ಬದಲಾಗ್ಬೇಕು. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಈಗ ಕೃಷಿಯಲ್ಲಿ ತರಬೇತಿಯ ಅವಶ್ಯಕತೆ ಈ ಕುರಿತು ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆಯ ಉಪನ್ಯಾಸಕರಾದ ಕೆ ಕರುಣಾಕರ್ ಜೈನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕರುಣಾಕರ್ ಜೈನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತರಬೇತಿಯ ಅವಶ್ಯಕತೆ ಇದೆ ಅಂತ ನಾವು ಕೇಳಿದ್ವಿ. ಸಾಂಪ್ರದಾಯಿಕವಾಗಿ ಕೃಷಿ ಮಾಡುವಂತಹದ್ದು ಒಂದು ವಿಧವಾದರೆ, ಇತ್ತೀಚಿನ ಒಂದು ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಸುಧಾರಿತ ರೀತಿಯಲ್ಲಿ ಕೃಷಿಯನ್ನು ಮಾಡುವಂತಹದ್ದು ಇನ್ನೊಂದು ವಿಧ. ಈ ಕೃಷಿಯಲ್ಲಿ ಈ ಒಂದು ತರಬೇತಿಯ ಅಗತ್ಯ ಏನು, ಅಥವಾ ತರಬೇತಿ ಯಾಕಾಗಿ ಅಗತ್ಯ ಇದೆ ಅಂತ ಹೇಳ್ತೀರಿ? ಶಿಕ್ಷಣ ಮತ್ತು ತರಬೇತಿಗೆ ಒಂದಷ್ಟು ವ್ಯತ್ಯಾಸಗಳಿದೆ. ಒಂದು ಅಕಾಡೆಮಿಕಲ್ ಶಿಕ್ಷಣ ಬೇರೆ, ಇನ್ನೊಂದು ಪ್ರಾಯೋಗಿಕವಾದಂತಹ ಶಿಕ್ಷಣ ಬೇರೆ. ಪ್ರಾಯೋಗಿಕ ಅನ್ನೋದಕ್ಕೆ ತರಬೇತಿ ಅಂತ ಹೇಳ್ತೇವೆ. ಶಿಕ್ಷಣ ಅನ್ನೋದು ಒಂದಷ್ಟು ಸಂಸ್ಥೆಗಳು ಅಥವಾ ಬೇರೆ ಬೇರೆ ಡಿಗ್ರಿ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಸಿಗುತ್ತೆ. ಅಂದರೆ ತರಬೇತಿ ಅನ್ನೋದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಡುವಂಥ ಒಂದು ಮಾಹಿತಿ ಅಥವಾ ಪ್ರಾಯೋಗಿಕ ಅಂತ ಕಲಿಕೆ ಇರ್ಬೋದು ಅಂತ ಅನಿಸ್ತದೆ. ಹಾಗಾಗಿ ಕೃಷಿ, ಅದರಲ್ಲೂ ಬೇರೆ ಬೇರೆ ಉದ್ಯಮಗಳು ಅಥವಾ ಸರ್ವಿಸ್ ಸೆಕ್ಟರಲ್ಲಿ ಅಥವಾ ಸೇವಾ ಕ್ಷೇತ್ರಗಳಲ್ಲಿ ಪಡೆಯುವರಿದ್ದಾರೆ. ಆದರೆ ಕೃಷಿಯಲ್ಲಿ ಇವತ್ತು ಬೇಕಾ ಅಂತ ಕೇಳಿದ್ರೆ, ಅನೇಕ ಜನ ಯುವಕರು ಅಥವಾ ಒಂದಷ್ಟು ಮಿಡ್ಲ್ ಏಜ್ನವರು ಏನು ಹೇಳ್ತಾರೆ ಅಂದರೆ, ಕೃಷಿಯಲ್ಲಿ ತರಬೇತಿ ಬೇಕಾ, ನಾವು ಇಷ್ಟು ವರ್ಷ ಮಾಡಿದ್ದೇವೆ ಅಥವಾ ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೇವೆ, ನಮಗೆ ಅದರ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ನನಗೆ ಸರ್ಟಿಫಿಕೇಟ್ಸ್ ಕೊಟ್ಟರೆ ಸಾಕು, ಅಥವಾ ಅದಕ್ಕೆ ಸಂಬಂಧಪಟ್ಟ ಲೋನ್ ಕೊಟ್ಟರೆ ಸಾಕು ನೀವು, ಅಥವಾ ಸಬ್ಸಿಡಿ ಏನಾದರೂ ಇದ್ರೆ ಹೇಳಿ ಅಂತ. ಆದರೆ ಇವತ್ತಿನ ಒಂದು ವರ್ತಮಾನ ಕಾಲದಲ್ಲಿ ಕೃಷಿಯಕ್ಕೂ ಒಂದಷ್ಟು ಹೊಸತನವನ್ನು ತರಬೇಕು ಅಂತ ಅಂದರೆ ತರಬೇತಿ ಅವಶ್ಯಕತೆ ಇದೆ ಅಂತ. ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಇದೆ, ಆದರೆ ಅದನ್ನು ಇನ್ನೂ ಏನು ನಾಜುಕ್ನಿಂದ ಅಥವಾ ಅದನ್ನು ಒಂದು ಸುಧಾರಿತ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತಿನ ದಿನಗಳಲ್ಲಿ ತರಬೇತಿ ಅವಶ್ಯಕತೆ ಇದೆ. ಈಗ ಬದಲಾದಂಥ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಕೃಷಿಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೀವಿ. ಸಾಕಷ್ಟು ಅಡ್ವಾನ್ಸ್ ಆಗಿದೆಯಂತದ್ದು ಕೂಡ ನಾವು ಕೇಳ್ತೀವಿ. ಈಗ ಅದು ನೀರಾವರಿ ಇರ್ಬೋದು ಅಥವಾ ಒಂದು ಫರ್ಟಿಗೇಷನ್ ಇರ್ಬೋದು ಅಥವಾ ಗೊಬ್ಬರ ಕೊಡುವಂಥದ್ದಿರ್ಬೋದು, ಸಸ್ಯ ಸಂರಕ್ಷಣೆ ಇರ್ಬೋದು, ಕೃಷಿ ಯಂತ್ರೋಪಕರಣಗಳಿರ್ಬೋದು, ಈ ಎಲ್ಲದರಲ್ಲಿಯೂ ಕೂಡ ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೀವಿ. ಇದರಲ್ಲಿ ಒಂದು ತರಬೇತಿಯ ಒಂದು ಅವಶ್ಯಕತೆ ಏನು ಅಂತ? ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ನಾವು ಮಾತಾಡುವಾಗ ಎಲ್ಲರೂ ಕೃಷಿ ಪ್ರಧಾನ ದೇಶ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದರೆ ಒಂದು ಪರ್ಸೆಂಟೇಜ್ ತಗೊಂಡಾಗ ಕೃಷಿಕಾರಿಗೆ ಭಾಳಷ್ಟು ಕಡಿಮೆ ಇತ್ತು. ಅಂದರೆ ಈ ಹಿಂದೆ ಕೃಷಿ ಮಾಡುವವನಿಗೆ ಒಂದಷ್ಟು ವರ್ಷಗಳ ಹಿಂದೆ ಏನು ಅಷ್ಟು ದೊಡ್ಡ ಗೌರವ ಇರಲಿಲ್ಲ. ಆದರೆ ಕೊರೋನಾ ಅಥವಾ ಈ ರೀತಿಯ ಒಂದು ಮಹಾಮಾರಿ ಬಂದ ಮೇಲೆ ಅನೇಕ ಜನ ಉದ್ಯೋಗವನ್ನು ಕಳ್ಕೊಂಡಂಥವರು ಅಥವಾ ಹೊರದೇಶ ಅಥವಾ ಹೊರ ರಾಜ್ಯಗಳಲ್ಲಿ ಅಥವಾ ಬೇರೆ ಸಿಟಿಯಲ್ಲಿದ್ದು ವಾಪಸ್ ತನ್ನ ಊರಿಗೆ ನಮ್ಮ ಮನೆಗೆ ಬಂದ ಮೇಲೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಒಂದು ಅವಶ್ಯಕತೆ ಬೇಕಿದೆ, ಯಾವತ್ತಾದರೂ ನಾವು ವಾಪಸ್ ಕೃಷಿಗೆ ಬರಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಹಾಗೆ ಆ ರೀತಿ ಕಂಡಾಗ ಏನಾಗಿದೆ ಅಂದರೆ, ಸಾಂಪ್ರದಾಯಿಕವಾಗಿ ಮಾಡಿದರೆ ಸಾಕಾಗುವುದಿಲ್ಲ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅಥವಾ ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಕೇವಲ ಮಾಡಿದರೆ ಸಾಕಾಗಲ್ಲ. ಅದ್ರ ಬದಲಿಗೆ ಇರುವಂಥ ರಿಸೋರ್ಸ್ ಕಡಿಮೆ ಇದೆ. ಅದು ಭೂಮಿ ಕಡಿಮೆ ಇರಬಹುದು, ನೀರು ಕಡಿಮೆ ಇರಬಹುದು, ಅಥವಾ ಲೇಬರ್ಸ್ ಕಡಿಮೆ ಇರಬಹುದು, ಮಾರ್ಕೆಟಿಂಗ್ ಅಲ್ಲಿ ಕಡಿಮೆ ಇರಬಹುದು, ಡಿಮಾಂಡ್ ಜಾಸ್ತಿ ಇದೆ, ಆದರೆ ಸಪ್ಲೈಯರ್ಸ್ ಕಡಿಮೆ ಇದ್ದಾರೆ, ಅಂದರೆ ಅದನ್ನು ಕೊಡುವವರು ಕಡಿಮೆ ಇದ್ದಾರೆ. ಹಾಗಿರುವಾಗ ತಗೊಳ್ಳೋರಿಗೂ ಸಹ ಒಂದಷ್ಟು ಮೌಲ್ಯವರ್ಧಿತವಾಗಿರಬೇಕು ಅಂತ. ಅದು ಹೆಚ್ಚು ಕಾಲ ಬೇಕು ಅಥವಾ ರಾಸಾಯನಿಕ ಅಲ್ಲದ ಬೇಕು, ಸಾವಯವ ಬೇಕು ಅನ್ನುವಂಥ ಒಂದು ಡಿಮಾಂಡ್ ಇದೆ. ಆ ಕಾರಣಕ್ಕಾಗಿ ಅದನ್ನು ಹೇಗೆ ನಾವು ನಮ್ಮಲ್ಲಿ ತೊಡಸ್ಕೋಬೇಕು ಅಥವಾ ಅಳವಡಿಸ್ಕೊಳ್ಬೇಕು ಅನ್ನೋದು ಬೇಕು, ಒಂದಷ್ಟು ತರಬೇತಿಗಳು ಬೇಕು. ನೀರಾವರಿ ಕಡಿಮೆ ಇದೆ, ಕಡಿಮೆ ಜಮೀನಿದೆ, ಅವನಿಗೆ ಆ ಜಮೀನಲ್ಲಿ ಕಡಿಮೆ ನೀರನ್ನು ಬಳಸ್ಕೊಂಡು ಏನನ್ನು ಬೆಳಿಬೋದು, ಅದಕ್ಕೆ ಸುಧಾರಿತವಾಗಿ ಅಥವಾ ಒಂದು ಹೊಸ ಮಾಡರ್ನೈಸನ್ನು ಹೇಗೆ ಬಳಸಬೇಕು, ಲೇಬರ್ ಕಡಿಮೆ ತಗೋಬೇಕು ಅಂದರೆ ಖರ್ಚು ಕಡಿಮೆ ಆಗಬೇಕು, ಪ್ರಾಫಿಟ್ ಜಾಸ್ತಿ ಆಗಬೇಕು, ಆ ರೀತಿಯ ನಿಟ್ಟಿನಲ್ಲಿ ಪಡ್ಕೋಬೇಕು ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದೇ ಕಡೆಯಲ್ಲಿ ಸಿಗೋದಿಲ್ಲ. ಒಂದು 10-20 ಜನ ಸೇರಿದರೆ ಒಂದು ಕಡೆ ಕೊಟ್ಟ ಹೊಸ ಕಂಪನಿಗಳಿದ್ದಾವೆ ಅಥವಾ ಹೊಸ ಮೆಕಾನಿಸಮ್ ಯಾರು ಕಲ್ತಿದ್ದಾರೆ ಅಥವಾ ತಯಾರು ಮಾಡಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರೆ ಒಂದು 10-30 ಜನಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಲೇಬರ್ ಸಮಸ್ಯೆಯನ್ನು ನಿವಾರಿಸಬಹುದು, ನೀರಿನ ನಿರ್ವಹಣೆಯನ್ನು ಮಾಡಬಹುದು. ಜೊತೆಗೆ ಇವತ್ತಿನ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಗೆ ಇವತ್ತು ಕೇಂದ್ರ ಸರ್ಕಾರ ಸಾಯಿಲ್ ಲ್ಯಾಬ್ ಅನ್ನು ಇದು ಮಾಡಿಕೊಂಡಿದೆ, ಅದು ಸಹ ಇವತ್ತು ನಮ್ಮ ಕೃಷಿಯಲ್ಲಿ ಒಂದು ಹೊಸ ಬದಲಾವಣೆ ತರಲಿ. ಅಂದರೆ ತುಂಬ ವರ್ಷಗಳಿಂದ ಅದಕ್ಕೆ ಏನೋ ಕೊಡ್ತಾ ಇದ್ದೇವೆ, ಆದರೆ ಮನುಷ್ಯನಿಗೆ ಹೇಗೆ ಯಾವ ಕಾಯಿಲೆಗೆ ಯಾವ ಪ್ರೋಟೀನ್ ಅಂಶವನ್ನು ಕೊಡಬೇಕು, ಹಾಗೆ ಮಣ್ಣಿನಲ್ಲಿ ಒಂದಷ್ಟು ವರ್ಷ ಸತ್ತುಗಳು ಕಡಿಮೆ ಆಗುತ್ತವೆ. ಅದಕ್ಕೆ ಬೇಕಾದ್ದನ್ನು ತುಂಬಿಸಿದರೆ ಅಥವಾ ಅದು ಕೊಟ್ಟರೆ ಮಾತ್ರ ಅದು ಇನ್ನು ಫಲವತ್ತತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಅಥವಾ ಈ ವಾತಾವರಣದಲ್ಲಿ ಅದನ್ನು ಹೇಗೆ ನಾವು ಯಾವುದನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ತರಬೇತಿಗಳು ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅಂತ. ಈಗ ಕೃಷಿ ಯಂತ್ರೋಪಕರಣದ ಬಗ್ಗೆ ನಾವು ಮಾತನ್ನ ಕೇಳ್ತಾ ಇರ್ತೀವಿ. ಈಗ ಅದು ಭತ್ತದ ಒಂದು ನಾಟಿ ಯಂತ್ರ ಆಗ್ಬೋದು, ಅಥವಾ ಅಡಿಕೆ ಕೊಯ್ಯುವಂತಹ ಮೆಷಿನ್ಗಳಾಗ್ಬೋದು, ಸ್ಪ್ರೇ ಮಾಡುವಂತಹ ಮೆಷಿನ್ಗಳಾಗ್ಬೋದು, ಬೇರೆ ಬೇರೆ ಯಂತ್ರೋಪಕರಣಗಳು, ಸಂಸ್ಕರಣೆ ಮಾಡುವಂತಹದ್ದು, ಅಡಿಕೆ ಸುಲಿಯುವಂತಹದ್ದು, ಈ ಯಂತ್ರೋಪಕರಣಗಳ ಸಮರ್ಥ ನಿರ್ವಹಣೆಗೆ ತರಬೇತಿಯ ಒಂದು ಅವಶ್ಯಕತೆ ಏನು? ಆಧುನಿಕವಾದಂತಹ ಯಂತ್ರೋಪಕರಣ ಬಂದಿದೆ, ಮಾಡಿದ್ದಾರೆ, ಆದರೆ ಒಂದಷ್ಟು ಇನ್ನೂ ಸುಧಾರಣೆಗಳು ಇದಾವೆ, ಇಲ್ಲ ಅಂತಿಲ್ಲ, ಕೆಲವೊಂದು ಸುಧಾರಣೆಯನ್ನ ದಾಟಿ ಮುಂದೆ ಬಂದಿದ್ದಾವೆ. ಆದರೆ ಅದು ಮುಂದೆ ಹಾಳಾದರೆ ಅಥವಾ ರಿಪೇರಿ ಮಾಡುವಂಥದ್ದು ಅಥವಾ ಸರ್ವಿಸ್ ಮಾಡಲಿಕ್ಕೆ ತುಂಬಾ ಜನಕ್ಕೆ ಏನಂದ್ರೆ ಅದರ ಸರ್ವಿಸ್ ಗೊತ್ತಿರೋದಿಲ್ಲ, ಸ್ಕಿಲ್ ಗೊತ್ತಿರ್ತದೆ, ಅದನ್ನು ನಡೆಸೋದು ಹೇಗೆ ಅಂತ ಗೊತ್ತಿರೋದೆ, ಅದು ಸಣ್ಣ ಸಮಸ್ಯೆ ಆದರೂ ಸಹ ಅದನ್ನು ನಿರ್ವಹಿಸಲು ಗೊತ್ತಿಲ್ಲ. ಇವತ್ತು ಹುಲ್ಲು ಕಟ್ ಮಾಡೋದು ಇರಬಹುದು ಅಥವಾ ಗುಂಡಿ ತೆಗೆಯುವ ಮಿಷಿನ್ ಇರಬಹುದು, ಮರ ಕಟ್ ಮಾಡೋದು, ಏರುವಂಥ ಎಲ್ಲ ನೀವು ಹೇಳಿದ ಎಲ್ಲ ಮಿಷಿನ್ಗಳು ಸರ್ವಿಸ್ ಕೊಡುವರೇ ಇಲ್ಲ. ಬಹುಶಃ ಉಡುಪಿ ಅಥವಾ ಮಂಗಳೂರಲ್ಲಿ ಸಮೇತ ಇವತ್ತು ಆಧುನಿಕವಾಗಿ ಬಂದ ಪವರ್ ಟೂಲ್ಸ್ ಅಂತ ಹೇಳ್ತೇವೆ ಅದಕ್ಕೆ, ಆ ಪವರ್ ಟೂಲ್ಸ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ಮೇಂಟೈನ್ ಹೇಗೆ ಮಾಡೋದು, ಮಿನಿಮಮ್ ಮೇಂಟೆನೆನ್ಸ್ ಸಮೇತ ಇವತ್ತು ರೈತರ ಮನೆಗಳಲ್ಲಿ ಗೊತ್ತಿಲ್ಲ. ಮಾಡಿಲ್ಲ ಅಂತೇಳಿದ್ರೆ ಮಾಡ್ತಾರೆ, ಏನು ಒಂದು ಟ್ರಯಲ್ ಅಂಡ್ ಎರರ್ ರೀತಿಯಲ್ಲಿ ಮಾಡ್ತಾರೆ. ಆದರೆ ಅದನ್ನು ಹೀಗೆ ಮಾಡಿದರೆ ಹೆಚ್ಚು ಕಾಲ ಅದನ್ನು ಬಳಸಬಹುದು ಅನ್ನುವಂಥ ಮಾಹಿತಿ ಇಲ್ಲದೇ ಇರೋದರಿಂದಾಗಿ, ಮತ್ತು ಇದೊಂದು ಉದ್ಯೋಗ ಆಗುತ್ತೆ, ಒಂದಷ್ಟು ಜನ ಯುವಕರಿಗೆ ನಿರುದ್ಯೋಗಿಗಳಿಗೆ ಇದೊಂದು ಉದ್ಯೋಗ ಆಗುತ್ತೆ, ಒಂದು ಆಪರೇಟಿಂಗ್ ಸಹ ಉದ್ಯೋಗ, ಆಮೇಲೆ ಅದು ನಿರ್ವಹಣೆ ಅಥವಾ ಒಂದು ರಿಪೇರಿ ಏನಿದೆ, ದುರಸ್ತಿ ಅನ್ನೋದೇನಿದೆ, ಅದು ಸಹ ಒಂದು ಉದ್ಯೋಗ ಆಗುತ್ತೆ. ಅದಕ್ಕೋಸ್ಕರ ಕೃಷಿ ಅನ್ನೋದು ಕೇವಲ ಭತ್ತ ಅಥವಾ ಇದನ್ನು ಬೆಳೆಸಿ ಮಾರಾಟ ಮಾಡೋದಲ್ಲ, ಅದರ ಜೊತೆಗೆ ಅದನ್ನು ಯಂತ್ರೋಪಕರಣ ನಿರ್ವಹಣೆ ಸಹ ಒಂದು ಕೃಷಿಕನಿಗೆ ಪೂರಕವಾದ ವೃತ್ತಿಯನ್ನು ಕಲ್ಪಿಸಿಕೊಡ್ತದೆ ಅಂತ. ಅದಕ್ಕೋಸ್ಕರ ತರಬೇತಿಯನ್ನು ಪಡ್ಕೊಂಡ್ರೆ ಒಳ್ಳೆಯದು. ಹೌದು, ಈಗ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾತನಾಡುವಾಗ ನೀರಾವರಿಗೆ ಬಳಸುವಂತಹ ಒಂದು ಪಂಪ್ ಸೆಟ್ಗಳಾಗ್ಬೋದು, ಇವುಗಳಲ್ಲಿಯೂ ಕೂಡ ಸಾಕಷ್ಟು ನಿರ್ವಹಣಾ ಕ್ರಮಗಳಿರ್ತವೆ. ಅದರ ಹೆಡ್ ಎಷ್ಟು ಇರಬೇಕು ಅನ್ನುವಂಥದ್ದು, ಸಾಕಷ್ಟು ಪ್ರೆಷರ್ ಇಲ್ಲದೆ ನೀರಿನ ವ್ಯವಸ್ಥೆ ಹೋಗುವಂತಹ ಒಂದು ವ್ಯವಸ್ಥೆ ಇಲ್ಲದೆ ಇರುವಂತಹದ್ದಾಗ್ಬೋದು, ಲೀಕೇಜ್ಗಳಾಗ್ಬೋದು, ಇದನ್ನೆಲ್ಲ ನಿರ್ವಹಣೆ ಮಾಡೋದು ಹೇಗೆ ಅಂತ. ಸ್ಕಿಲ್ ಅಂತ ಹೇಳಿದ್ರೆ ಮೆಕಾನಿಕಲ್ ಆಗಿ ಅದನ್ನ ನಾವು ಹಾಕೋ ಮೊದಲೇ, ಈಗ ಒಂದು ಒಂದು ಅಡಿಕೆ ತೋಟಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಸ್ಪ್ರಿಂಕ್ಲರ್ ಬೇಕು, ಎಷ್ಟು ಗಿಡಕ್ಕೆ ರನ್ ಆಗಬೇಕು, ಆದ್ಮೇಲೆ ನನ್ನಲ್ಲಿರುವ ನೀರಿನ ಸೋರ್ಸ್ ಎಷ್ಟು, ಅದು ಒಂದು ಇಂಚು ಒಂದರ ಇಂಚು, ಅದರ ಲಿಫ್ಟಿಂಗ್ ಎಷ್ಟು ಹೈಟಿಗೆ ಹೋಗುತ್ತೆ, ಆಮೇಲೆ ಅದು ಎಷ್ಟು ಪ್ರೆಷರ್ಗೆ ಹಿಂದೆ ಹೋಗ್ಬೇಕು, ಅದು ಭೂಮಿ ಎತ್ತರದಲ್ಲಿದೆಯಾ ತಗ್ಗಿನಲ್ಲಿದೆಯಾ, ಆ ತಗ್ಗಲ್ಲು ಅನೇಕ ಬಾರಿ ಒಂದೇ ರೀತಿ ಇರುವುದಿಲ್ಲ, ಮೇಲೆ ಕೆಳಗೆ ಇರುತ್ತೆ, ಅವಾಗ ಪ್ರೆಷರ್ ಯಾವಾಗ ಯಾವುದಕ್ಕೆ ಬಿಡಬೇಕು, ಅದಕ್ಕೆ ಡೈರೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಟ್ಯಾಂಕಿ ಮಾಡಿ ಬಿಡಬೇಕಾ, ಇದನ್ನ ಆ ಪೊಸಿಷನ್ ಅನ್ನು ನೋಡಿಕೊಂಡು ಅದನ್ನ ಡಿಸೈಡ್ ಮಾಡಬೇಕಾಗತ್ತೆ ಅಂತ. ನೇರವಾಗಿ ಇದೇ ಒಂದು ಥಿಯರಿ ಇಲ್ಲೇ ಹೀಗೆ ಅನ್ನೋದಕ್ಕೆ ಪರ್ಮನೆಂಟ್ ಹೇಳಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಈಗ ಎಷ್ಟು ಸಾರಿ ತಲೆಹೊರೆಯ ಬದಲಿಗೆ ಒಂದಷ್ಟು ಯಂತ್ರಗಳನ್ನು ಕೂಡ ಉಪಯೋಗಿಸಿಕೊಂಡು ಸಾಗಾಟಕ್ಕಾಗಿ ಆ ಜೀಪ್ ಆಗ್ಬೋದು ಅಥವಾ ಒಂದು ಕೈಗಾಡಿ ಆಗ್ಬೋದು ಅಥವಾ ಯಂತ್ರ ಚಾಲಿತ ವಾಹನಗಳಾಗ್ಬೋದು, ಇದರ ಬಳಕೆಯು ಕೂಡ ಮಾಡಲಾಗ್ತದೆ, ಇದರ ಒಂದು ನಿರ್ವಹಣೆಯಲ್ಲೂ ಕೂಡ ಒಂದು ತರಬೇತಿ ಅವಶ್ಯಕತೆ ಇಲ್ವೇ? ಇದೆ. ಈಗ ಅಂದ್ರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವೈರಲ್ ಆಗಿರುವಂತಿದೆ, ಬೈಕ್ ಅನ್ನು ಟೂ ವೀಲರ್ ನ ಕನ್ವರ್ಟ್ ಮಾಡಿದ್ದಿದೆ, ಫೋರ್ ವೀಲರ್ ನ ಕನ್ವರ್ಟ್ ಮಾಡಿದ್ದಿದೆ, ಬಹುಶಃ ಮುಂದಿನ RTO ಆಕ್ಟ್ ಇದು ನಮ್ಮ RTO ಆಕ್ಟ್ ಪ್ರಕಾರ ಸ್ಕ್ರಾಪಿಗೆ ಹೋಗುವಂತ ವೆಹಿಕಲ್ ಗಳಿದಾವೆ. ಬಹುಶಃ ತೋಟದಲ್ಲಿ ಜಾಗ ಇದ್ರೆ ಅಂದ್ರೆ ವೆಹಿಕಲ್ ಟೂ ವೀಲರ್ ತ್ರೀ ವೀಲರ್ ಹೋಗುವಷ್ಟು ಜಾಗ ಇದ್ರೆ ಖಂಡಿತವಾಗಿ ಅದನ್ನ ನಾವು ಬಳಸ್ಕೋಬಹುದು. ಬಳಸ್ಕೊಂಡ ಮೇಲೂ ಅದಕ್ಕೆ ಇನ್ನೂ ಹೋದಷ್ಟು ನಿಯಮಗಳು ಇರಬಹುದು, ಗೊತ್ತಿಲ್ಲ, ಯಾಕಂದ್ರೆ ಗಾಡಿಗೆ ಇನ್ಸೂರೆನ್ಸ್ ಬೇಕು ಅಥವಾ ಅದನ್ನ ಆಪರೇಟರ್ಗೆ ಏನು ಗೊತ್ತಿರಬೇಕು ಅನ್ನೋಂತ ಏನು ರೂಲ್ಸ್ ಗೊತ್ತಿಲ್ಲ. ಆದ್ರೆ ಮುಂದಿನದೆಲ್ಲ ಬಳಸಿದ್ರೆ ಅದಕ್ಕೂ ಒಂದು ಉದ್ಯೋಗ ಆಗುತ್ತೆ. ಆದರೆ ಕನ್ಸಂಪ್ಷನ್ ಇದು ಎನರ್ಜಿ ಅಂದರೆ ಪೆಟ್ರೋಲ್ ಅಥವಾ ಯಾವುದು ನಾವು ಬಳಸ್ತೇವೆ ಅದು ಎಷ್ಟು ಖರ್ಚು ಜಾಸ್ತಿ ಮಾಡ್ತದೆ ಕಡಿಮೆ ಮಾಡ್ತದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಇವತ್ತೇನು ಆಲ್ಟರ್ನೇಷನ್ ಮಾಡಿದ್ದಾರೆ, ಆದರೆ ಅದು ಎಷ್ಟರ ಮಟ್ಟಿಗೆ ಖರ್ಚಿನ ನಿಟ್ಟಿನಲ್ಲೂ ಸಮೇತ ನಾವು ಗಮನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಬಳಸ್ಬೋದು, ಬಳಸೋದಕ್ಕೇನು ಸಮಸ್ಯೆ ಇಲ್ಲ, ಆದರೆ ನಿರ್ವಹಣೆಗೆ ಒಂದು ಉದ್ಯೋಗ ಸಿಗಬಹುದು, ಆದರೆ ಖರ್ಚಿನ ನಿಟ್ಟಿನಲ್ಲಿ ನೋಡಿದ್ರೆ ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅಂತ ನೋಡಬೇಕಷ್ಟೇ. ಈಗ ಭೌತಿಕವಾಗಿ ಒಂದಷ್ಟು ಕೆಲಸ ಮಾಡುವುದಕ್ಕೂ ಸೃಜನಶೀಲತೆಗೂ ಏನು ವ್ಯತ್ಯಾಸ ಕಾಣ್ತಿದೆ? ನಾವೊಂದು ಸೃಜನಶೀಲತೆ ಯಾರಿಗಿದೆ ಅಂತ ಕೇಳಿದಾಗ ಅನೇಕ ಬಾರಿ ನಾವು ಹೇಳ್ತೇವೆ ಸೋಮಾರಿತನ ಯಾರಿದೆ ಅವನಂತರ ಸೃಜನ ಕ್ರಿಯೇಟಿವಿಟಿ ಇರ್ತದೆ ಅಂತ, ಯಾಕಂದ್ರೆ ಅವನಿಗೆ ಹೆಚ್ಚು ಯೋಚನೆ ಮಾಡ್ತದೆ ಅದನ್ನು ಹೇಗೆ ಮುಗಿಸಬೇಕು ಅಂತ. ಈ ಕೆಲಸವನ್ನು ನನ್ನಿಂದ ಕಷ್ಟ ಆಗುತ್ತೆ, ತುಂಬಾ ಸಮಯ ತಗೊಳ್ತದೆ, ಅದರ ಬದಲಿಗೆ ನನಗೆ ಬೇರೆ ಕಡೆ ಹೋಗಬೇಕು ಅಥವಾ ನಾನು ರೆಸ್ಟ್ ಮಾಡಬೇಕು, ಆ ರೀತಿ ಇರುವಂತ ವ್ಯಕ್ತಿಯಲ್ಲಿ ಒಂದಷ್ಟು ಆಲ್ಟರ್ನೇಟ್ ಅನ್ನು ಹುಡುಕ್ತಾ ಹೋಗ್ತಾರೆ. ಹಾಗಾಗಿ ಯಂತ್ರೋಪಕರಣಗಳಲ್ಲಾಗಲಿ ಅಥವಾ ಕೃಷಿಯಲ್ಲಾಗಲಿ ಲೇಬರ್ಸ್ ಅನ್ನ ಇಲ್ಲದೆ ಲೇಬರ್ಸ್ ಮಾಡೋದನ್ನು ಕಡಿಮೆ ಸಮಯದಲ್ಲಿ ನಾವು ಹೇಗೆ ಅದನ್ನು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಇಡೀ ದಿವಸ ದುಡಿಯೋರಿದ್ದಾರೆ, ಕತ್ತೆ ದುಡಿದಾಗೆ ದುಡಿದು ಅಂತ ಹೇಳ್ತೀವಿ ನಾವು, ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿತಾರೆ. ಆದರೆ ಏನು ರಿಸಲ್ಟ್ ಕೇಳಿದ್ರೆ ಇವತ್ತು ಒಂದು ಗಂಟೆ ದುಡಿದವನಿಗೂ ರಿಸಲ್ಟು, ಇಡೀ ದಿವಸ ದುಡಿಯೋ ರಿಸಲ್ಟ್ ಒಂದೇ ಇರುತ್ತೆ ಕೆಲವೊಮ್ಮೆ. ಅದಕ್ಕೆ ನಾವು ಹೇಳ್ತೇವೆ ಕತ್ತೆ ದುಡಿದಾಗೆ ದುಡಿಬಾರದು, ಕುದುರೆ ದುಡಿದಾಗೆ ದುಡಿಬೇಕು ಅಂತ. ಹಾರ್ಡ್ ವರ್ಕ್ಗಿಂತಲೂ ಸ್ಮಾರ್ಟ್ ವರ್ಕ್ ಒಳ್ಳೇದು ಅಂತ. ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ಆದರೆ ಸ್ಮಾರ್ಟ್ ವರ್ಕ್ ಇರೋದಿಲ್ಲ. ಬಹುಶಃ ಇವತ್ತಿನ ದಿನದಲ್ಲಿ ನಾವು ಸೃಜನಶೀಲತೆ ಅನ್ನೋದೇನಂದ್ರೆ ಸ್ಮಾರ್ಟ್ ವರ್ಕ್. ಅನೇಕ ಜನ ಹಿರಿಯರು ಮಾಡುವ ಕೆಲಸವನ್ನು ಇವತ್ತು ಯುವಕರು ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಮೌಲ್ಯಯುತವಾಗಿ ಮಾಡ್ತಾರೆ, ಅಂದರೆ ವ್ಯಾಲ್ಯುಯೇಷನ್ ಮಾಡಿ ಸಮೇತ ಮಾಡ್ತಾರೆ. ಅದು ಸ್ಮಾರ್ಟ್ ವರ್ಕ್ ಇರಬೇಕು ಅಂತ. ಸೃಜನಶೀಲತೆ ಅನ್ನೋದು ಸ್ಮಾರ್ಟ್ ವರ್ಕ್ ಅಂತ ನಮ್ಮ ಲೆಕ್ಕದಲ್ಲಿ. ಆಮೇಲೆ ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರು ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ಯೋಜನೆ ಅಥವಾ ಒಂದು ವೇಳಾಪಟ್ಟಿ ಇರಬೇಕು ಅಂತ, ಇದರ ಒಂದು ಅನಿವಾರ್ಯತೆ ಒಂದು ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ? ಖಂಡಿತವಾಗಿ ಕೃಷಿಯಲ್ಲಂತೂ ಯೋಜನೆ ಇರಲೇಬೇಕಾಗುತ್ತೆ. ಪ್ಲಾನ್ ಇಲ್ಲದೆ, ಪೂರ್ವ ತಯಾರಿಗಳಿಲ್ಲದೆ ಭವಿಷ್ಯತ್ತನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ. ಅನೇಕ ಬಾರಿ ಕ್ರಾಸ್ ಕ್ವಶನ್ಸ್ಗಳು ಇರ್ತವೆ, ಏನಂದರೆ ಎಲ್ಲ ಪ್ಲಾನ್ ಮಾಡಿದಾಗ ಆಗುತ್ತಾ ಸರ್ ಅಂತ. ಇಲ್ಲ, ಆದರೆ ಪ್ಲಾನೇ ಇಲ್ಲ, ರೂಟೇ ಇಲ್ಲದೆ ಹೋದರೆ ಆಗುತ್ತಾ ಕೇಳಿದ್ರೆ ಉತ್ತರ ಇರೋದಿಲ್ಲ. ಹಾಗಾಗಿ ಯೋಜನೆ ಅನ್ನೋದು ಇರಲೇಬೇಕು. ಅಂದರೆ ಕೃಷಿಯಲ್ಲಿ ಬಹುಶಃ ತುಂಬ ಜನ ಹಿರಿಯರು ಹೇಳಿರ್ಬೋದು, ಅಂದರೆ ಶಾರ್ಟ್ ಟರ್ಮ್ ಏನು, ಅಲ್ಪಾವಧಿಯ ಕೃಷಿಗಳೇನು, ದೀರ್ಘಾವಧಿಯ ಮಧ್ಯಮಾವಧಿಯ ಕೃಷಿಗಳೇನು, ಬಹುಶಃ ಅದನ್ನು ಮಾಡಿದರೆ ಯೋಜನೆ ಇದ್ದಾಗ ನಮಗೆ ಹೊಸ ಬದಲಾವಣೆಗಳನ್ನು ತರಲಿಕ್ಕೂ ಸುಲಭ ಆಗುತ್ತೆ, ಅಂದರೆ ಹೊಸತನವನ್ನು ಸೇರಿಸ್ಕೊಳ್ಳಿಕ್ಕಾಗತ್ತೆ. ಕೇವಲ ಕೆಲವೊಮ್ಮೆ ಸ್ಟಿಕ್ ಆನ್ ಆಗಿಬಿಡ್ತೇವೆ, ಅದು ಆಗಬಾರ್ದು. ಪ್ಲಾನ್ ಇದೆ, ಕೆಲವೊಮ್ಮೆ ಪ್ಲಾನಿಗೆ ಸ್ಟಿಕ್ ಆನ್ ಆಗಿಬಿಡ್ತಾರೆ, ಕೆಲವೊಮ್ಮೆ ಅದನ್ನು ಬದಲಾಯಿಸ್ಕೊಳ್ಳಿಕ್ಕೂ ಅಂತ. ನಾವು ಹೇಳೋದು ಅಂದರೆ ಪ್ಲಾನ್ಗಳನ್ನು ಮಾಡರೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಬೇಕು ಅಂತ. 100% ಅದನ್ನೇ ಇಟ್ಕೊಂಡು ಹೋದರೆ ಕೆಲವೊಮ್ಮೆ ಆಗೋದಿಲ್ಲ. ಪ್ಲಾನ್ ಬೇಡ ಅಂತ, ಪ್ಲಾನ್ ಬೇಕೇ ಬೇಕು, ಆದರೆ ಪ್ಲಾನಲ್ಲೂ ಸಹ ಮಾಡರೇಟ್ ಪ್ಲಾನನ್ನು ಇಟ್ಕೊಂಡ್ರೆ ಒಳ್ಳೆಯದವರು ಅಂತ. ಸಂದರ್ಭಕ್ಕೆ ಸರಿಯಾಗಿ ಅದರಲ್ಲಿ ಬದಲಾವಣೆಗೂ ಕೂಡ ಅವಕಾಶ ಇರಬೇಕು, ಅವಕಾಶಗಳನ್ನು ಇರಬೇಕು, ಇಟ್ಕೊಂಡಿರಬೇಕು ಅಂತ. ನಾವು ಮುಂದಿನ 5 ವರ್ಷದಲ್ಲಿ, ಈಗ ಹಿಂದೆ ಗಂಧ ಬೆಳೆಯುವಂಥದ್ದು ಬಂದಾಗ ತುಂಬ ಜನ ಹಿಂದೆ ಸರಿತಾರೆ, ಆದರೆ ಗಂಧವನ್ನು ಎಲ್ಲಿ ಬೆಳೆಸಬೇಕು ಅಥವಾ ತೇಗದ ಮರಗಳನ್ನು ಎಲ್ಲಿ ಬೆಳೆಸಬೇಕು, ಹಲಸಿನ ಮರಗಳನ್ನು ಎಲ್ಲಿ ಬೆಳೆಸಬಹುದು, ನನ್ನ ಇರುವ ಜಾಗ ಎಷ್ಟು, ಅದರ ಸುತ್ತ ಬೌಂಡ್ರಿಗಳೇನು, ಅದನ್ನು ಯೋಚನೆ ಮಾಡಿದರೆ, ಪ್ಲಾನ್ ಮಾಡಿಕೊಂಡ್ರೆ ಬಹುಶಃ ಎಲ್ಲ ಕೃಷಿಗಳನ್ನು, ಇವತ್ತು ಒಂದೇ ಕೃಷಿ ಮಾಡಿದರೆ ಪ್ರಯೋಜನ ಆಗುವುದಿಲ್ಲ, ಮಿಶ್ರ ಕೃಷಿಗಳನ್ನು ಬೆಳೆಸ್ಕೊಂಡ್ರೆ ಸುಲಭ ಸಾಧ್ಯ ಆಗುವಂಥದ್ದು ಅಂತ. ಕೃಷಿ ಎನ್ನುವಂಥದ್ದು ಬರೀ ಒಂದು ಉದ್ಯೋಗ ಅಲ್ಲ, ಅದು ಒಂದು ಜೀವನ ವಿಧಾನ ಅಂತ ಹೇಳುವಂತ ಒಂದು ಮಾತಿದೆ, ಇದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ? ಖಂಡಿತವಾಗಿ ನಾವು ಬದುಕಬೇಕಂದ್ರೆ ಕೃಷಿ ಬೇಕೇ ಬೇಕು. ಕೃಷಿ ಇಲ್ಲದೆ ಹೋದರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಬಹುಶಃ ಕೊರೋನಾ ನಮಗೆ ಆ ಪಾಠವನ್ನು ಕಲಿಸಿದೆ ಅಂತ. ಬಹುಶಃ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಜನ ಲಾಕ್ಡೌನ್ ಅನ್ನ ಏನು ಪರಿಣಾಮವನ್ನು ಅನುಭವಿಸದಿದ್ದರೆ ಅದು ಕೃಷಿಕ್ಕೆ ಮಾತ್ರ. ಅಂದರೆ ಒಂದಷ್ಟು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿರಬಹುದು, ತರಕಾರಿ ಅಥವಾ ಹಣ್ಣು ಅಂತದ್ದು ಒಂದಷ್ಟು ತೊಂದರೆಗಳಾಗಬಹುದು, ಆದರೆ ಕೃಷಿಕ ಅತ್ಯಂತ ಆರಾಮದಾಯಕವಾಗಿ ಯಾವುದೇ ಬಂಧನಗಳು ಇಲ್ಲದೆ ಬದುಕಿದ್ರೆ ಅದು ಕೃಷಿಕ ಮಾತ್ರ ಅಂತ. ಹಾಗಾಗಿ ಕೃಷಿ ಅನ್ನೋದೇ ಜೀವನಾಧಾರ ಅಥವಾ ಜೀವನ ಅನ್ನೋದು ಅದಕ್ಕೋಸ್ಕರ. ನಾವು ಬದುಕಬೇಕು ಅಂದರೆ ಕೃಷಿ ಬೇಕು, ಯಾವುದೇ ಇರ್ಬೋದು, ಅದು ಯಾವುದೇ ಕೃಷಿ ಮಾಡಿದರೂ ಸಹ ಅದು ಅವನ ದಿನನಿತ್ಯದ ಚಟುವಟಿಕೆ. ಬಹುಶಃ ಅದರ ಪರಿಣಾಮ ಇವತ್ತು ಅನೇಕ ಜನ ಟ್ಯಾರಿಸ್ ಮನೆಗಳಿದ್ದರೆ, ಟ್ಯಾರಿಸ್ ಮೇಲೆ ಸಮೇತ ಕೃಷಿ ಮಾಡಿದವರಿದ್ದಾರೆ, ತನ್ನ ಸುತ್ತಮುತ್ತ ಕಾಂಪೌಂಡ್ನಲ್ಲಿ ಕೃಷಿ ಮಾಡಿದವರಿದ್ದಾರೆ. ಯಾಕಂದರೆ ಕೃಷಿ ಕೇವಲ ಆದಾಯ ಅಲ್ಲ, ಕೃಷಿ ಕೇವಲ ಒಂದು ನನಗೆ ಉದ್ಯೋಗ ಅಲ್ಲ, ಜೊತೆಗೊಂದು ಆಹಾರವೂ ಅಲ್ಲ, ಅದರ ಜೊತೆಗೆ ಒಂದು ಆರೋಗ್ಯಕ್ಕೂ ಸಹ ಕೃಷಿ ಅತ್ಯಂತ ಮುಖ್ಯ ಅಂತ. ತುಂಬ ಜನರ ಕೃಷಿ, ನೀವು ಬಹುಶಃ ಅನೇಕ ಜನ ಡೈರಿ ಮಾಡಿದವರು ಇಂಟರ್ವ್ಯೂ ಮಾಡಿದಾಗಲೂ ಹೇಳುವುದಿದೆ, ನಾವು ಒಂದಷ್ಟು ನಮ್ಮ ಆರೋಗ್ಯ ಸಹ ಹೆಚ್ಚು ಸುಧಾರಿಸಿಕೊಂಡಿದೆ. ಅಂದರೆ ಕೃಷಿ ಅನ್ನೋದು ಮನುಷ್ಯನ ಎಲ್ಲ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದ, ಹಾಗೆ ಕೃಷಿ ಒಂದು ನಮ್ಮ ಬದುಕಿಗೆ ಆಧಾರ ಅಂತ. ರುಷಟ್ನಲ್ಲಿ ನೀಡುವಂತಹ ಒಂದು ಕೃಷಿ ಪೂರಕ ತರಬೇತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಬಹುಶಃ ವೀರೇಂದ್ರ ಹೆಗ್ಗಡೆಯವರ ಒಂದು ಕನಸು ಇದ್ದದ ಆರಂಭ, ರುಡ್ಸೆಟ್ ಆರಂಭ ಮಾಡುವಾಗಲೇ ಅವರ ಹೆಚ್ಚಿನ ಆದ್ಯತೆ ಇದು ಕೃಷಿಗಳಿಗೆ, ಕೃಷಿ ಉತ್ಪನ್ನ. ಅಂದರೆ ನಮ್ಮ ಸಂಸ್ಥೆ ಹೆಸರು ಹೇಳುವಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ. ಗ್ರಾಮೀಣ ಭಾಗದಲ್ಲಿ ಇರುವಂತಹ ಎಲ್ಲ ಚಟುವಟಿಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಹಾಗೆ ನಿಟ್ಟಿನಲ್ಲಿ ಕೃಷಿಗೆ ಪೂರಕವಾದಂಥ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ಸಾವಯವ ಕೃಷಿ ಬಗ್ಗೆ, ತೋಟಗಾರಿಕೆಗಳ ಬಗ್ಗೆ, ಮತ್ತೆ ಪುಷ್ಪ ಕೃಷಿ ಬಗ್ಗೆ ಅಥವಾ ನಮ್ಮ ಪುಷ್ಪ ಇದು ಕಸಿ ವಿಧಾನಗಳ ಬಗ್ಗೆ, ಅದರ ಜೊತೆಗೆ ಹೈನುಗಾರಿಕೆ, ಕೃಷಿಗೆ ಪೂರಕವಾದ ಚಟುವಟಿಕೆಗೂ ಸಹ ಹೆಚ್ಚು ಗಮನ. ಕೇವಲ ಅಂದರೆ ಕೃಷಿ ಕೆಲವೊಮ್ಮೆ 6 ತಿಂಗಳಿಗೂ 3 ತಿಂಗಳಿಗೂ ಬೆಳೆ ಬರುವಂಥದ್ದು, ಅಲ್ಲಿವರೆಗೆ ಅವನ ನಿರ್ವಹಣೆಗಾಗಿ ಅವನ ಶಾರ್ಟ್ ಟರ್ಮ್ ಅಂದರೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇಂಥ ಒಂದು ಕೃಷಿಯೇತರ ಚಟುವಟಿಕೆ, ಕೃಷಿಗೆ ಪೂರಕವಾದ ಚಟುವಟಿಕೆಯನ್ನು ಸಮೇತ ಆಯ್ದುಕೊಂಡು ನಾವು ಬಹುಶಃ ಇವತ್ತಿನಲ್ಲಿ ಹೈನುಗಾರಿಕೆ ತರಬೇತಿಯನ್ನು, ಎರೆಹುಳ ಗೊಬ್ಬರ ತಯಾರಿಕೆ ಮಾಡುವಂಥದ್ದು ಮತ್ತು ಹೈನುಗಾರಿಕೆ ಟ್ರೈನಿಂಗ್ ಮತ್ತು ಕೋಳಿ ಸಾಕಾಣಿಕೆ ತರಬೇತಿಯನ್ನು ವಿಶೇಷವಾಗಿ ನಾವು ನೀಡುತ್ತಾ ಬಂದಿದೆ. ಬಹುಶಃ ಈ ವರ್ಷ ನಾವು ಜೇನು ಕೃಷಿಯನ್ನು ಸಮೇತ ಅಳವಡಿಸಿಕೊಂಡಿದ್ದೇವೆ. ಬಹುಶಃ ನಾವು ಹಿಂದೆ ರೇಷ್ಮೆ ಕೃಷಿಯನ್ನು ಸಮೇತ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಇವತ್ತು KVK ಅವರ ಜೊತೆ ಸೇರಿ ಅನೇಕ ಶಾರ್ಟ್ ಟರ್ಮ್ ಅಂದರೆ ಕೃಷಿಯಲ್ಲಿ ಯಾವ ಯಂತ್ರೋಪಕರಣ ಬಳಸಬಹುದು, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ, ಈ ರೀತಿಯ ಅನೇಕ ಕೃಷಿಗೆ ಅಂದರೆ ಡಿಮಾಂಡ್ ಯಾವುದನ್ನು ಜನ ಕೇಳ್ತಾರೆ ಆ ನಿಟ್ಟಿನಲ್ಲಿ ಕೃಷಿ ತರಬೇತಿಯನ್ನು ಖಂಡಿತ ನಾವು ರೂಢಸಾರ ಸಂಸ್ಥೆ ಕೊಡ್ತಾ ಬಂದಿದೆ ಅಂತ. ಈಗ ಕೃಷಿ ಕುಟುಂಬದಲ್ಲಿ ಕೃಷಿ ಕೆಲಸವನ್ನು ನಿರ್ವಹಿಸುವುದಕ್ಕಾಗಿ ಜವಾಬ್ದಾರಿಯ ಹಂಚಿಕೆ ಹೇಗಿರಬೇಕು ಅಂತ ನಿಮ್ಮ ಅನಿಸಿಕೆ? ಕೃಷಿಯಲ್ಲಿ ಮನೆಯಲ್ಲಿ ಒಬ್ಬ ಹಿರಿಯರು ಇರ್ತಾರೆ, ಅವ್ಯಕ್ತ ಕುಟುಂಬ ಇದ್ರೆ ಬಹುಶಃ ಇವತ್ತು ಅದು ಕಾಣಲಿಕ್ಕೆ ಕಡಿಮೆ, ಆದರೂ ಅವ್ಯಕ್ತ ಕುಟುಂಬ ಹಿರಿಯರು ಒಂದಷ್ಟು ಜನ ಇರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇವತ್ತು ಒಂದು ಕಡೆ ಬೆಳಿಗ್ಗೆ ಹೇಳುವಾಗಲೂ ಅದನ್ನು ಹೇಳಿದೆ, ಹಿರಿಯರ ಒಂದಷ್ಟು ಅನುಭವಗಳನ್ನು ಹಿರಿಯರ ಒಂದಷ್ಟು ಟೀಕೆಗಳನ್ನು ಸಮೇತ ಇವತ್ತಿನ ಯುವಕರು ತಿಳ್ಕೋಬೇಕಾಗತ್ತೆ ಅಂತ. ಅನೇಕ ಬಾರಿ ಹೊಸತನದ ಬಗ್ಗೆ ಅರಿವಿಲ್ಲದೆ ಅವರು ಟೀಕೆ ಮಾಡಿರಬಹುದು, ಅದರ ಬಗ್ಗೆ ಹೆಚ್ಚು ತಲೆ ಕೊಡಿಸಿಕೊಳ್ಳದೆ ಅವರ ಅನುಭವದ ಟೀಕೆಗಳಿಗೆ ಬೆಲೆ ಕೊಟ್ಟು ಇವತ್ತಿನ ಯುವಕರು ಅದನ್ನು ನಡೆಸಿಕೊಂಡು ಹೋಗಬೇಕಾಗತ್ತೆ. ಆದರೆ ಕೆಲವೊಮ್ಮೆ ಇಲ್ಲಿ ವಿಭಕ್ತ ಕುಟುಂಬಗಳು ಬಂದಿದ್ದಾವೆ, ಆ ನಿಟ್ಟಿನಲ್ಲೂ ತರಬೇತಿ ಅವಶ್ಯಕತೆ ಇದೆ ಅಂತ. ಯಾಕಂದರೆ ವಿಭಕ್ತ ಕುಟುಂಬಗಳು ಹೊಸ ತಲೆಮಾರಿನ ಜನಕ್ಕೆ ಹಳೆ ತಲೆಮಾರಿನವರು ಹೇಳುವವರಿಲ್ಲದೆ ಇರುವುದರಿಂದಾಗಿ ಹೇಗೆ ಏನು ಅನ್ನೋದು, ಯಾವ ಕಾಲಕ್ಕೆ ಯಾವ ಬೆಳೆ ಯಾವ ಕಾಲಕ್ಕೆ ಯಾವ ಆಹಾರ ಎನ್ನುವುದಿದೆ, ಅದೇ ರೀತಿ ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂತಾದರೆ ಕುಟುಂಬದಲ್ಲೇ ಒಂದಷ್ಟು ಹಿರಿಯರಿದ್ದವರು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಬಹುಶಃ ನನ್ನ ಕಲ್ಪನೆ ಏನು ಅಂತೇಳಿದ್ರೆ ಅನೇಕ ಜನ ಹಿರಿಯರಿದ್ದಾರೆ, ಕೃಷಿಯ ಒಂದು ಬುಕ್ಲೆಟ್ ಅನ್ನು ಮಾಡಿದ್ರು, ಬಹುಶಃ ಇಲ್ಲಿ ಯಾರು ಮಾಡಿದ್ರೆ ಗೊತ್ತಿಲ್ಲ ನನಗೆ, ಬುಕ್ಲೆಟ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಪ್ಲಾನಿಂಗ್, ಯಾವ ಏರಿಯಾದಲ್ಲಿ ಯಾವ ಕೃಷಿ ಕುಟುಂಬಗಳಿದ್ದಾವೆ ಅದನ್ನು ದಾಖಲಾತಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಹಿರಿಯರಿಗೊಂದು ಮಾರ್ಗದರ್ಶನ ಆಗುತ್ತೆ ಅಂತ. ಇವತ್ತು ಸೈಂಟಿಸ್ಟ್ಗಳು ಮಾಡ್ತಾರೆ, ಮಾಡುವುದಿಲ್ಲ ಅಂತಲ್ಲ, ಆದರೆ ಹಿರಿಯರ ಅನುಭವದ ಮಾತುಗಳು ಹೆಚ್ಚು ಪರಿಣಾಮಕಾರಿಯಾದ್ದು ಅಂತ. ಆ ನಿಟ್ಟಿನಲ್ಲಿ ಮಧ್ಯ ವಯಸ್ಕರು ಅಥವಾ ಸಣ್ಣ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಕೃಷಿಯಲ್ಲಿ ಆಸಕ್ತಿ ಬರುವಂಥ ಒಂದಷ್ಟು ಚಟುವಟಿಕೆಯನ್ನು ಕೊಡಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಕೃಷಿಯಲ್ಲಿ ಆಸಕ್ತಿ ಇರುವುದಿಲ್ಲ ಮಕ್ಕಳಿಗೆ, ಅದು ಮಣ್ಣು ಸೆಗಣಿ. ಇತ್ತೀಚೆಗೆ ಒಂದು ಕಡೆ ಹೋದಾಗ BSc ಅಗ್ರಿಕಲ್ಚರ್ಗೆ ಮಗಳನ್ನು ಸೇರಿಸ್ತಾರೆ, ಅದರ ಮಗಳು ಹೇಳ್ತಾಳೆ ನಾನು ಮಣ್ಣೇ ಮುಟ್ಲಿಕ್ಕೆ ಆಗೋದಿಲ್ಲ ನನಗೆ, ನಾನು BSc ಅಗ್ರಿಕಲ್ಚರ್ ಹೆಂಗೆ ಮಾಡೋದು, ನನಗೆ ಅದು ಅದರ ಇಂಟ್ರೆಸ್ಟೇ ಇಲ್ಲ, ಅಥವಾ ಇಂಟ್ರೆಸ್ಟ್ ಅಂದರೆ ಮಣ್ಣು ಮುಟ್ಟಿ ಗೊತ್ತಿಲ್ಲ ಕೆಲಸ ಮಾಡಿ, ಹಾಗಿರುವಾಗ ನಾನು BSc ಗ್ರೀಚ್ ಮಾಡಲಿಕ್ಕೆ ಆಗುತ್ತಾ ಅಂತ. ಅದರಿಂದ ಹೊರಗೆ ಬರ್ತಾರೆ, ಮುಂದೆ ಅವರು MBBS ಮಾಡಬೇಕು ಅಂತಿರ್ತಾರೆ. ಆ ನಿಟ್ಟಿನಲ್ಲಿ ಆ ರೀತಿಯ ಒಂದು ಮನೋಭಾವ ಬರದ ರೀತಿಯಲ್ಲಿ ತಂದೆ ತಾಯಿಯವರು ಮಕ್ಕಳಲ್ಲಿಯೇ ಒಂದಷ್ಟು ಕೃಷಿಯ ಚಟುವಟಿಕೆ ಬಗ್ಗೆ ಆಸಕ್ತಿಯನ್ನು ಮೂಡಿಸಬೇಕಾಗುತ್ತೆ. ಯಾಕಂದರೆ ಕೃಷಿ ಇವತ್ತಿನ ನಾಳೆಗೆ ರಿಸಲ್ಟ್ ಕೊಡೋದಿಲ್ಲ, ಒಂದಷ್ಟು ಸಮಯ ಕಾಯಬೇಕಾಗತ್ತೆ. ಆ ಕಾಯುವಂಥ ಅದನ್ನು ದಿನನಿತ್ಯ ಅದನ್ನು ಪ್ರೀತಿಸುವ ಗುಣವನ್ನು ಮಕ್ಕಳಲ್ಲಿ ಬೆಳೆಸ್ತಾ ಬಂದರೆ ಖಂಡಿತ ಮುಂದೆ ಅದು ಆಧಾರ ಆಗುತ್ತೆ ಅಂತ. ಈ ಪಾರಂಪರಿಕ ಜ್ಞಾನವನ್ನು ಉಳಿಸಿಕೊಂಡು ಪ್ರಸಕ್ತ ಜೀವನವನ್ನು ಹೇಗೆ ರೂಪಿಸಬಹುದು ಕೃಷಿ ಬದುಕನ್ನು? ಪಾರಂಪರಿಕವಾದಂಥದ್ದನ್ನು ನಾನು ಹೇಳಿದಾಗ ಅದು ಬಹುಶಃ ಎಲ್ಲಿ ದಾಖಲಾಗಿ ಉಳಿದಿಲ್ಲ ಅಂತ, ಆ ದಾಖಲಾತಿಯನ್ನು ಮಾಡಿಕೊಂಡ್ರೆ ಖಂಡಿತ ಮುಂದಿನವರಿಗೆ ದಾರಿದೀಪ ಆಗುತ್ತೆ. ಬಹುಶಃ ಇವತ್ತಿನ ಆತ್ಮನಿರ್ಭರ ಅನ್ನೋದೇನಿದೆ ಆ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಸಾಂಪ್ರದಾಯಿಕಕ್ಕೂ ಆಧುನಿಕತೆಗೆ ಏನು ವ್ಯತ್ಯಾಸ? ಸಾಂಪ್ರದಾಯ ಬಿಡ್ಲಿಕ್ಕೆ ಆಗುದಿಲ್ಲ, ಅದು ಉಳಿಸ್ಕೋಬೇಕಾಗತ್ತೆ. ಅದನ್ನು ಜೊತೆಯಲ್ಲಿ ಅದನ್ನು ಹೇಗೆ ನಾವು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ಅಥವಾ ಏನು ಮರಸ ಕೊಡುವಂತಹ ಒಂದು ಸಂಸ್ಥೆಗಳು ಇಲ್ಲ ಅಂತ ಹೇಳೋದಿಲ್ಲ, ಆದರೂ ವ್ಯವಸ್ಥಿತವಾಗಿ ನಡೆಸುವಂಥದ್ದು ಇದ್ರೆ ಒಳ್ಳೇದು ಅಂತ. ಬಹಳ ಸಂತೋಷ ಕರುಣಾಕರ ಜೈನ್ ಅವರೇ. ಕೃಷಿಯಲ್ಲಿ ಈ ಒಂದು ತರಬೇತಿಯ ಒಂದು ಅವಶ್ಯಕತೆ ಎಷ್ಟಿದೆ ಮತ್ತು ತರಬೇತಿ ಪಡೆದ ನಂತರ ಬದುಕನ್ನು ಯಾವ ರೀತಿ ಕಟ್ಕೊಳ್ಬಹುದು ಎನ್ನುವುದರ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ತರಬೇತಿಯ ಅವಶ್ಯಕತೆ ಈ ಕುರಿತು ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆಯ ಉಪನ್ಯಾಸಕರಾದ ಕೆ ಕರುಣಾಕರ್ ಜೈನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿಯಾಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ?